ಹಯಾನನ ಅಂದರೆ ಹಯಗ್ರೀವರೂಪಿ ಪರಮಾತ್ಮ. ಧರ್ಮ ವಿಷಯದಲ್ಲಿ ಹಯಗ್ರೀವನಾಗಿ ರಕ್ಷಿಸು ಅಂಥೇಳಿ ನಾರಾಯಣ ಬ್ರಹ್ಮದಲ್ಲಿ ತಿಳಿಸ್ತಾರೆ. ಪತಿದೇವ ಹೇಳನಾಥ್ ಹಯಶೀರ್ಷ ಅವತ್ತು ದಾರಿಯಲ್ಲಿ ನಾವು ಮಾಡತಕ್ಕಂಥ ದೇವತಾ ತಿರಸ್ಕಾರದಿಂದ ಹಯವದನ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಈ ಹಯಗ್ರೀವ ರೂಪಿ ಪರಮಾತ್ಮನ ಪ್ರಾದುರ್ಭಾವ ಅಥವಾ ಅವತಾರ ಉಪನಿಷತ್ತು, ಭಾರತ, ಭಾಗವತ, ಹರಿವಂಶ, ಪ್ರಕಾಶ ಸಂಹಿತೆ, ವಿಷ್ಣು ರಹಸ್ಯ ಇದೆಲ್ಲವನ್ನು ನೋಡಿದಾಗ ನಾಲ್ಕು ಬಾರಿ ಹಯಗ್ರೀವ ರೂಪಿ ಪರಮಾತ್ಮನ ಅವತಾರ ಆಗಿದೆ ಅಂತ ತಿಳಿಯುತ್ತೆ. ಸೃಷ್ಟಿಯ ಪೂರ್ವದಲ್ಲಿ ಬ್ರಹ್ಮದೇವರಿಗೆ ಉಪದೇಶ ಮಾಡಿರೋ ಹಯಗ್ರೀವ ರೂಪ ಒಂದು. ಸೃಷ್ಟಿಯ ನಂತರದಲ್ಲಿ ಮಧುಕೈಟಭರ ಸಂಹಾರಕ್ಕಾಗಿ ಬಂದ ಹಯಗ್ರೀವ ರೂಪಿ ಒಂದು. ದಿತಿಪುತ್ರ ಹಯಗ್ರೀವನ ಸಂಹಾರಕ್ಕಾಗಿ ಇನ್ನೊಮ್ಮೆ ಹಯಗ್ರೀವ ರೂಪಿ ಪರಮಾತ್ಮನ ಅವತಾರ. ನಾಲ್ಕನೆಯದು ಬ್ರಹ್ಮದೇವರ ಸತ್ರಯಾಗದಲ್ಲಿ ಪ್ರಾದುರ್ಭವಿಸಿದ ಹಯಗ್ರೀವ ರೂಪ. ಹೀಗೆ ನಾಲ್ಕು ಬಾರಿ ಹಯಗ್ರೀವ ರೂಪಿ ಪರಮಾತ್ಮನ ಅವತಾರ ಆಗಿದೆ. ಸಕಲ ವೇದ ವಿದ್ಯೆಗಳಿಗೂ ಸರ್ವಜ್ಞನಾಗಿರ್ತಕ್ಕಂಥ ಹಯಗ್ರೀವ ರೂಪಿ ಪರಮಾತ್ಮನೇ ಪ್ರಥಮ ದ್ರಷ್ಟಾರ ಆಗಿದ್ದರಿಂದ ಅವನೇ ಋಷಿ. ಋಷಿ ಶಬ್ದದಿಂದ ಹಯಗ್ರೀವನೇ ಪರಮ ಮುಖ್ಯ ವೃತ್ತಿಯಿಂದ ವಾಚ್ಯ. ಈ ಹಯಗ್ರೀವ ರೂಪಿ ಪರಮಾತ್ಮನನ್ನು ಕುರಿತು ಬ್ರಹ್ಮಾದಿ ದೇವತೆಗಳು ತಪಸ್ಸು ಮಾಡಿ ಆ ಹಯಗ್ರೀವ ರೂಪಿ ಪರಮಾತ್ಮನ ಅನುಗ್ರಹದಿಂದಲೇ ಮಂತ್ರ ದ್ರಷ್ಟಾರರು ಅಂಥೇಳಿ ಮಂತ್ರಗಳಿಗೆ ಋಷಿಗಳು ಅಂತ ಕರೆಸ್ಕೊಂಡಿರೋದು. ಹಯಗ್ರೀವ ರೂಪಿ ಪರಮಾತ್ಮನ ಶ್ವಾಸರೂಪದಿಂದನೇ ಸಕಲ ಉಪನಿಷತ್ತುಗಳು, ಮಂತ್ರಗಳು, ಮೂಲ ರಾಮಾಯಣ, ಪಂಚರಾತ್ರ, ಸಂಹಿತೆಗಳು, ಬ್ರಹ್ಮಸೂತ್ರ, ವೇದ, ವೇದ ವ್ಯಾಖ್ಯಾನ, ಇತಿಹಾಸ, ಪುರಾಣ, ಶ್ಲೋಕ ಎಲ್ಲವೂ ಕೂಡ ನಿಸ್ಸೃತವಾದದ್ದು ಅಂದರೆ ಹೊರಗೆ ಬಂದಿರುವಂಥದ್ದು. ಇವುಗಳನ್ನು ಬ್ರಹ್ಮದೇವರು, ಗರುಡ, ಶೇಷ, ರುದ್ರರು, ಸನಕಾದಿಗಳು, ದಕ್ಷಾದಿಗಳು, ಇಂದ್ರಾದಿಗಳು, ಮುನುಗಳು ಎಲ್ಲರೂ ಕೂಡ ಸ್ವೀಕಾರ ಮಾಡಿದರು. ಹಯಗ್ರೀವ ಬ್ರಹ್ಮ ವಿದ್ಯೆ ಅಂತ ಹೆಸರಿನಿಂದ ಇರುವಂತಹ ಮಧುವಿದ್ಯಾ ಪ್ರತಿಪಾದ್ಯ ಹಾಗೂ ಬ್ರಹ್ಮದೇವರಿಗೆ ಮಧುವಿದ್ಯೆಯನ್ನು ಉಪದೇಶ ಮಾಡಿರ್ತಕ್ಕಂಥ ಸಾಮವೇದ, ಛಂದೋಗ್ಯ ಉಪನಿಷತ್ತನ್ನು ರಮಾದೇವಿಗೆ, ಲಕ್ಷ್ಮೀದೇವಿಗೆ ಉಪದೇಶ ಇದೆಲ್ಲವೂ ಆಗಿದ್ದು ಹಯಗ್ರೀವ ರೂಪಿ ಪರಮಾತ್ಮನಿಂದಲೇ. ಅವರ ಮೂಲಕ ಅಂದರೆ ಲಕ್ಷ್ಮೀ ಬ್ರಹ್ಮಾದಿಗಳ ಮೂಲಕ ಈ ಉಪನಿಷತ್ತಿನ ರೂಪದಲ್ಲಿ ಸ್ತುತಿಸಲ್ಪಟ್ಟವನು ಅಂದರೆ ಹಯಗ್ರೀವ ರೂಪಿ ಪರಮಾತ್ಮ. ಗಾಯತ್ರಿ ಮಂತ್ರದಲ್ಲಿ ವಾಗ್ನಾಮಕನಾಗಿ ಸ್ತ್ರೀ ರೂಪದಿಂದ ಇರ್ತಾನೆ. ಈ ಹಯಗ್ರೀವ ರೂಪಗಳು ಮೂರು ರೀತಿಯಾಗಿದೆ ಅಂತ ಶಾಸ್ತ್ರ ತಿಳಿಸತ್ತೆ. ಒಂದು ಅರ್ಧ ನರ ಅರ್ಧ ಹಯ, ಈ ರೂಪಗಳ ಸಮ್ಮಿಶ್ರಣದ ಪುರುಷ ರೂಪ. ಇನ್ನೊಂದು ಗಾಯತ್ರಿ ಮಂತ್ರ ಪ್ರತಿಪಾದ್ಯ ವಾಕ್ನಾಮಕ, ಪೂರ್ಣ ಸ್ತ್ರೀ ರೂಪದಲ್ಲಿ ಒಡವಾ ವಕ್ತರ ಅನ್ನಿಸುವಂತಹ ಹೆಣ್ಣು ಕುದುರೆಯ ರೂಪ. ಈ ಎರಡೂ ರೂಪಗಳನ್ನು ತುರಂಗವದನಂ ಸ್ತ್ರೀ ರೂಪೋ ಹಯಶೀರ್ಷಕ ಅಂತ ಶ್ರೀಮದ್ ಆಚಾರ್ಯರೇ ಉಲ್ಲೇಖವನ್ನು ಮಾಡ್ತಾರೆ. ಐತರೆಯ ಉಪನಿಷತ್ತಿನ ತಾಮ್ರಪರ್ಣೀಯ ವ್ಯಾಖ್ಯಾನದಲ್ಲಿ ಭಗವಂತನ ಮತ್ಸ್ಯ ಮತ್ಸ್ಯ ಮತ್ಸ್ಯ ಕೂರ್ಮ ಮೊದಲಾಗಿರ್ತಕ್ಕಂಥ ಅಚಿಂತ್ಯ ಅದ್ಭುತ ರೂಪಗಳನ್ನು ತಿಳಿಸುವಂಥ ಸಂದರ್ಭದಲ್ಲಿ, ಅರ್ಧನಾರಿ ಪುರುಷ ರೂಪಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಅರ್ಧ ಸ್ತ್ರೀ ರೂಪ ಹಯಾತ್ಮಕಂ ಅಂತ ವಾಕ್ಯ ಇದೆ. ಆದ್ದರಿಂದ ಅರ್ಧ ಸ್ತ್ರೀ ಹಯ ಅಂದರೆ ಹೆಣ್ಣು ಕುದುರೆಯ ರೂಪ ಹಾಗೂ ಪುರುಷ ರೂಪಗಳನ್ನು ಒಳಗೊಂಡಿರ್ತಕ್ಕಂಥ ಇನ್ನೊಂದು ಹಯಗ್ರೀವದ ರೂಪದ ಉಲ್ಲೇಖ ಅಲ್ಲಿ ಇದೆ. ಅದರ ಜೊತೆಯಲ್ಲಿ ವಾದಿರಾಜರಿಗೆ ಒಲಿದು ಬಂದ ಕುದುರೆಯ ರೂಪ, ಆವ ಕಡೆಯಿಂದ ಬಂದೆ ವಾಜಿವದನನೆ ಅಂತ ಸ್ತೋತ್ರ ಮಾಡ್ತಾರೆ. ಈ ಹಯಗ್ರೀವ ರೂಪಿ ಪರಮಾತ್ಮನ ವರ್ಣವೂ ಕೂಡ ಮೂರು ರೀತಿಯಾಗಿ ಅಂತ ಸೂತ್ರ ಭಾಷೆಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಒಂದು ಶುಕ್ಲ ಅಥವಾ ಬಿಳಿ ಶುದ್ಧ ಸತ್ವಾತ್ಮಕ ಅಂತ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಆಮೇಲೆ ಬ್ರಹ್ಮದೇವರು ವರ್ಣನೆ ಮಾಡಿದಂಗೆ ತಪನೀಯ ವರ್ಣ ಅಥವಾ ಬಂಗಾರದ ವರ್ಣ ಅಂತ ಇನ್ನೊಂದು. ಮೂರನೇದು ವಾದಿರಾಜರು ರಚನೆ ಮಾಡಿರ್ತಕ್ಕಂಥ ವರಾಹ ಹಯಗ್ರೀವ ಸ್ತೋತ್ರದಲ್ಲಿ ಹರಿನ್ಮಣಿ ಮಣಿದ್ಯುತಿ ಅಂತೆಲ್ಲ ಹೇಳಿ ನೀಲವರ್ಣದ ಹಯಗ್ರೀವ ರೂಪ ಅಂತ ಮೂರನೇದು ಅಂತ ಹೀಗೆ ಮೂರು ವರ್ಣಗಳನ್ನು ತಿಳಿಸ್ತಾರೆ. ಅದೇ ರೀತಿಯಾಗಿ ಹಯಗ್ರೀವ ರೂಪಿ ಪರಮಾತ್ಮನ ಸ್ಥಾನಗಳು ಕೂಡ ಮೂರು. ಗಾಯತ್ರಿ ಪ್ರತಿಪಾದ್ಯವಾದ ಸ್ತ್ರೀ ರೂಪಿ ಹಯಗ್ರೀವ ಸೂರ್ಯಮಂಡಲದಲ್ಲಿ ಇದ್ದಂತೆ ಅದು ಒಂದು. ಇನ್ನೊಂದು ನರ ಹಯಗ್ರೀವ ಚಂದ್ರಮಂಡಲಗತನಾಗಿರ್ತಕ್ಕಂಥ ರೂಪ ಒಂದು. ಚಂದ್ರಮಂಡಲ ಮಧ್ಯವರ್ತಿಯಾಗಿ ಕಮಲಾಸನದಲ್ಲಿ ಕುಳಿತಿರ್ತಕ್ಕಂಥ ರೂಪ. ಮೂರನೇದು ಜೀವರ ಹೃದಯದ ಅಷ್ಟದಳ ಕಮಲದಲ್ಲಿ ವಾಯುವ್ಯ ದಿಕ್ಕಿನ ದಳದಲ್ಲಿದ್ದು ಪ್ರವಾಹ ವಾಯುವಿನಿಂದ ಉಪಾಸ್ಯನಾಗಿ ಜೀವರಿಗೆ ಗಮನಾಗಮನ ಈ ವ್ಯಾಪಾರವನ್ನು ಮಾಡಿಸ್ತಕ್ಕಂಥದ್ದು ಅಂತ ವ್ಯಾಸ ಮತ್ತು ದಾಸಾಹಿತ್ಯಗಳು ಕೂಡ ವರ್ಣನೆಯನ್ನು ಮಾಡ್ತಾ ಇದೆ. ಶ್ರೀಮದ್ ಆಚಾರ್ಯರು ಹಯಗ್ರೀವರ ಉಪಾಸನೆಗೆ ಚಿಂತನೆಗೆ ಈ ರೀತಿಯಾಗಿ ತಿಳಿಸ್ತಾರೆ. ಈ ಹಯಗ್ರೀವರೂಪ ಪರಮಾತ್ಮ ಶಂಖ, ಅಕ್ಷಮಾಲ, ಪುಸ್ತಕ, ಜ್ಞಾನಮುದ್ರೆಗಳನ್ನು ಧಾರಣೆ ಮಾಡಿರ್ತಕ್ಕಂಥ ಚತುರ್ಬಾಹು ಮೂರ್ತಿ. ಅದೇ ಪಂಚರಾತ್ರ ಆಗಮಗಳಲ್ಲಿ 4, 6, 8, 10 ಅಂತ ಹೀಗೆ ನಾನಾ ಕೈಗಳಲ್ಲಿ ನಾನಾ ಆಯುಧಗಳನ್ನು ಧಾರಣೆ ಮಾಡಿರುವಂಥ ಉಲ್ಲೇಖವನ್ನು ತಿಳಿಸ್ತಾರೆ. ಈ ಹಯಗ್ರೀವರೂಪಿ ಪರಮಾತ್ಮನ ನಾಮೋಚ್ಚಾರಣೆ ಮಾಡಿದರೆ ಸಕಲ ಪಾಪಗಳು ನಾಶ ಆಗತ್ತೆ, ಗಂಗಾ ನದಿಯಂತೆ ವಾಕ್ಪ್ರವಾಹ ಹರಿಯತ್ತೆ ಅಂತ ವಾದಿರಾಜರು ಹಯಗ್ರೀವರೂಪಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋವದೇತ್ ತಸ್ಯ ನಿಸರತೆ ವಾಣಿ ಜನ್ನು ಕನ್ಯಾ ಪ್ರವಾಹವತ್. ಈ ರೀತಿಯಾಗಿ ವಾದಿರಾಜರು ಸ್ತೋತ್ರ ಮಾಡ್ತಾರೆ. ಹಯಗ್ರೀವರೂಪಿ ಪರಮಾತ್ಮನಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಭಾಗವತಕಾರರು ತಿಳಿಸ್ತಾ, ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕಾದ್ರೆ ದೇವತಾ ತಿರಸ್ಕಾರದಿಂದ ಉಂಟಾಗ್ತಕ್ಕಂಥ ದೋಷದಿಂದ ಹಯಗ್ರೀವರೂಪಿ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ. ಯಾವುದು ದಾರಿ ಅಂದರೆ ಮೋಕ್ಷದ ದಾರಿ ಅಂತಲೇ ಅರ್ಥ. ಈ ಜ್ಞಾನ ಮಾರ್ಗ ಅತ್ಯಂತ ಶ್ರೇಷ್ಠವಾದ ಮಾರ್ಗ, ಆದರೆ ಅಷ್ಟೇ ಕಠಿಣವಾಗಿರ್ತಕ್ಕಂಥ ಮಾರ್ಗ. ಏನು ಅಲ್ಲಿ ಬರ್ತಕ್ಕಂಥ ವಿಪತ್ತುಗಳು ಅಂದರೆ ಆ ದೇವತೆಗಳ ತಾರತಮ್ಯ ಭಾವವನ್ನು ಕ್ಷಣಕಾಲ ಮರೆತರೂ ಕೂಡ ಅದು ದೇವತಾ ತಿರಸ್ಕಾರ ಮಾಡಿದಂತೆ ಭಾರಿ ಅಪಾಯಕ್ಕೆ ಗುರಿಯಾಗತ್ತೆ. ಇದರಿಂದ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕರುಣಾಳು ರೂಪ ಅಂತಾದರೆ ಹಯಗ್ರೀವರೂಪಿ ಪರಮಾತ್ಮ. ಜ್ಞಾನ ಮಾರ್ಗದಲ್ಲಿರ್ತಕ್ಕಂಥ ತನ್ನನ್ನು ಅನನ್ಯ ಭಾವದಿಂದ ನಂಬಿರ್ತಕ್ಕಂಥ ಭಕ್ತರ ಅನರ್ಥಗಳನ್ನು ಕ್ಷಮ ಮಾಡ್ತಾನೆ ಭಗವಂತ. ಯಾವಾಗ ಭಗವಂತ ಈ ಭಕ್ತರನ್ನು ಕ್ಷಮಿಸ್ತಾನೋ ಆಗ ದೇವತೆಗಳು ಋಷಿಗಳು ಕೂಡ ಕ್ಷಮ ಮಾಡ್ತಾರೆ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಅಂತ. ಹೀಗೆ ಮೊಟ್ಟ ಮೊದಲು ಭೂಲೋಕದಲ್ಲಿ ಜ್ಞಾನದ ಬಿತ್ತರವನ್ನು ಮಾಡಿರ್ತಕ್ಕಂಥ ರೂಪ ಅಂತಾದರೆ ಹಯಗ್ರೀವ ರೂಪ. ಈ ಹಯಗ್ರೀವ ರೂಪಿ ಪರಮಾತ್ಮ ಬ್ರಹ್ಮಾದಿ ಸಕಲ ಚೇತನರಿಗೆ ಜ್ಞಾನೋಪದೇಶವನ್ನು ಮಾಡ್ತಾನೇ ಇದ್ದಾನೆ. ನಾಣ್ಯಪ್ಪಂತ ಅಯನಾಯ ವಿದ್ಯತೆ ಅಂತ. ಯಾವುದೇ ಒಂದು ತತ್ವಜ್ಞಾನ ಸಂಪಾದನೆ ಮಾಡ್ತಾ ಮಾರ್ಗದಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಅಥವಾ ಮಂತ್ರಗಳನ್ನು ಜಪ ಮಾಡುವ ಸಂದರ್ಭದಲ್ಲಿ ಉಪದೇಶ ಮಾಡಿರ್ತಕ್ಕಂಥ ಗುರುಗಳನ್ನು, ಆ ಮಂತ್ರ ದ್ರಷ್ಟಾರರಾಗಿರ್ತಕ್ಕಂಥ ಋಷಿಗಳನ್ನು, ಪ್ರತಿಪಾದ್ಯ ದೇವತೆಗಳನ್ನು ತಿಳ್ಕೊಂಡೇ ನಾವು ಮುಂದೆ ಸಾಗಬೇಕು. ಇಲ್ಲದೇ ಇದ್ದರೆ ಮಂತ್ರ ನಿರ್ವೀರ್ಯವಾಗತ್ತೆ, ನಿರೀಕ್ಷಿತವಾದ ಫಲವನ್ನು ಕೊಡೋದಿಲ್ಲ. ಆದರೆ ಆ ಋಷಿಗಳ ಮಂತ್ರ ದ್ರಷ್ಟಾರರ ಪರಿಜ್ಞಾನ ಇಲ್ಲದೆ ಮಾಡಿರ್ತಕ್ಕಂಥ ಅನರ್ಥಕ್ಕೆ ಹಯಗ್ರೀವ ರೂಪಿ ಪರಮಾತ್ಮನ ಸ್ಮರಣೆ ಅಭಯದಾನ ನೀಡುತ್ತೆ. ಇನ್ನೊಂದು ರೀತಿಯಾಗಿ ಪತಿದೇವ ಹೇಲನಾಥ್ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ತಿಳಿಸ್ತಾರೆ. ನಾವು ದಾರಿಯಲ್ಲಿ ಹೋಗೋ ಸಂದರ್ಭದಲ್ಲಿ ಅಥವಾ ವಾಹನದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ದಾರಿಯ ಆಜುಬಾಜುಗಳಲ್ಲಿ ದೇವಸ್ಥಾನಗಳಿರುತ್ತೆ. ಅದೇ ರೀತಿಯಾಗಿ ದಾರಿಯಲ್ಲಿ ಹೋಗೋ ಸಂದರ್ಭದಲ್ಲಿ ಗೋವುಗಳು, ಬ್ರಾಹ್ಮಣರು ಎದುರಾಗ್ತಾರೆ. ಅಲ್ಲಿ ನಮಸ್ಕಾರ ಮಾಡದೆ, ಪ್ರದಕ್ಷಿಣೆಯನ್ನು ಮಾಡದೆ ಹೋಗದೇ ಇರೋದು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಅಪರಾಧ. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಆ ದಿಲೀಪ ಅನ್ನೋ ರಾಜ ಕಾರ್ಯದ ಒತ್ತಡದಲ್ಲಿ ಸಾಗುವಂಥ ಸಂದರ್ಭದಲ್ಲಿ ದಾರಿಯಲ್ಲಿರ್ತಕ್ಕಂಥ ಕಾಮಧೇನುವನ್ನು ನಿರ್ಲಕ್ಷ್ಯ ಮಾಡಿ ಮುಂದೆ ಹೋಗ್ತಾನೆ. ಅದರ ದುಷ್ಪರಿಣಾಮ ಅವನಿಗೆ ಸಂತತಿ ಅನ್ನೋದಾಗಲೇ ಇಲ್ಲ. ಆಮೇಲೆ ನಂದಿನಿಯನ್ನು, ಗೋವನ್ನು ಸೇವೆ ಮಾಡಿ ಆಮೇಲೆ ಸಂತಾನವನ್ನು ಪಡೆದ ಅಂತ ಮಹಾಭಾರತ ಉಲ್ಲೇಖ ಮಾಡುತ್ತೆ. ಇಂತಹ ಪ್ರಸಂಗಗಳಲ್ಲೂ ಕೂಡ ಹಯಗ್ರೀವ ರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕು ಅಂತ ಒಂದು ಪ್ರಸಂಗವನ್ನು ತಿಳಿಸ್ತಾರೆ. ಹಿಂದೆ ಮಧುವನ್ನ ದೈತ್ಯ ದೃಪ್ತನಾಗಿ ಕೋಪದಿಂದ ಯುದ್ಧಕ್ಕೆ ಬಂದಾಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು, ಆಗ ಹಯಗ್ರೀವ ರೂಪಿ ಪರಮಾತ್ಮ ತಾನು ಪ್ರಕಟನಾದ. ಹಾಗೆ ಪ್ರಕಟನಾಗಿರ್ತಕ್ಕಂಥ ಹಯಗ್ರೀವ ರೂಪಿ ಪರಮಾತ್ಮನನ್ನು ಸ್ವರಾಟ್ ಅಂಥೇಳಿ ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಶಂಖ, ಚಕ್ರ, ಗದಾದಿ ಆಯುಧಗಳಿಂದಲೂ ಶಾರ್ಗ ಧನುಸ್ಸನ್ನು ಧಾರಣೆ ಮಾಡಿ ಅಕ್ಷಯ ಬತ್ತಳಿಕೆಯನ್ನು, ಬಾಣಗಳ ಇದನ್ನೆಲ್ಲ ಧಾರಣೆ ಮಾಡಿರ್ತಕ್ಕಂಥ ಹಯಗ್ರೀವ ರೂಪಿ ಪರಮಾತ್ಮ ಆ ಮಧು ನಾಮಕ ದೈತ್ಯನ ಮೇಧಸ್ಸನ್ನು ಭೂಮಿಗೆ ಒರೆಸಲಿಕ್ಕೆ ಸಮುದ್ರದ ಮಧ್ಯಕ್ಕೆ ಬರ್ತಾನೆ. ಸಮುದ್ರ ಮಧ್ಯದಲ್ಲಿಯೇ ಘೋರವಾಗಿರ್ತಕ್ಕಂಥ ಯುದ್ಧ ದೈತ್ಯರ ವಿರುದ್ಧ ಏರ್ಪಾಟಾಯಿತು. ಅಂತರಿಕ್ಷದಲ್ಲಿರುವಂತಹ ದೇವತೆಗಳೆಲ್ಲ ಹೆದರಿ ದಿಕ್ಕಾಪಾಲಾಗಿ ಓಡೋದ್ರು. ರುದ್ರಾದಿಗಳಿಂದ ಸ್ತುತ್ಯನಾದ ಭಗವಂತ ಆ ಮಧು ದೈತ್ಯನನ್ನು ಸಂಹಾರ ಮಾಡಿದ. ಇಲ್ಲಿ ಮಧು ಅನ್ನೋ ಪದ ವಿಷಯ ಸುಖವನ್ನು ಸೂಚನೆ ಮಾಡುತ್ತೆ. ಇದರ ದಮನವೇ ಧಮ ಕಾರಣ. ಈ ಹಯಗ್ರೀವರೂಪಿ ಪರಮಾತ್ಮ ಮಧುಮರ್ದನದ ಸಂಕೇತ. ಮೋಕ್ಷ ಮಾರ್ಗದಲ್ಲಿ ಸಾಗುವಾಗ ವಿಷಯ ಸುಖದ ಕಡೆಗೆ ಮನಸ್ಸು ಹೋಯಿತು ಅಂತಾದರೆ ನಾವು ಮೋಕ್ಷವನ್ನು ಸಾಧಿಸಲಿಕ್ಕೆ ಆಗಲ್ಲ. ದೇವ, ಗುರು, ಮಂತ್ರ ಈ ಎಲ್ಲ ಮಾರ್ಗಗಳನ್ನು ನಾವು ತಿರಸ್ಕಾರ ಮಾಡುವಂಥ ಅಪಾಯ ಬರೋದು ಯಾವಾಗ ಅಂದರೆ ನಮ್ಮ ಮನಸ್ಸು ವಿಷಯ ಸುಖದ ಕಡೆಗೆ ವಾಲಿದಾಗ. ವಿಷಯ ವಾಸನೆಯ ಸಹವಾಸ ವೇದ ಮಾರ್ಗದಲ್ಲೇ ನಾವಿದ್ದರೂ ಅದನ್ನು ಮರೆಸಿ ನಮ್ಮನ್ನು ಅಧರ್ಮದ ಹಾದಿಗೆ ಕರ್ಕೊಂಡು ಹೋಗುತ್ತೆ. ಸಮುದ್ರದ ಅಲೆಗಳಂತೆ ಕಾಮಕ್ರೋಧಾದಿಗಳು ಜೀವನನ್ನು ಬಂದು ಅಪ್ಪಳಿಸುತ್ತೆ. ಮಧುನಾಮಕ ದೈತ್ಯನಂತಹ ಅಹಂಕಾರ ವೇದ ಪ್ರಜ್ಞೆಯನ್ನು ನುಂಗತ್ತೆ. ಇಂತಹ ವಿಷಯ ಅನ್ನೋ ವಿಷಯ ವಾತಾವರಣದಲ್ಲಿ ವಿಷಯ ಲಂಪಟರ ಕೈಗೆ ಸಿಕ್ಕಿರ್ತಕ್ಕಂಥ ಈ ಸಮುದ್ರಕ್ಕೆ, ಭವ ಅನ್ನೋ ಸಮುದ್ರಕ್ಕೆ ಹಯಗ್ರೀವರೂಪಿ ಪರಮಾತ್ಮನ ಕಾರುಣ್ಯ ಅನ್ನೋ ಒಂದು ಹನಿ ಬಂದರೆ ಮಧುವಿನ ಅಹಂಕಾರದ ಆರ್ಭಟ ಎಲ್ಲ ಹೋಗಿ ವೇದ ಮಾರ್ಗ ಅನ್ನೋದು ನಮಗೆ ಗೋಚರ ಆಗತ್ತೆ. ಆದ್ದರಿಂದ ಈ ಹಯಗ್ರೀವರೂಪಿ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು. ಆಗ ನಾವು ಅಧರ್ಮ ಮಾರ್ಗದ ಕಡೆಗೆ ಹೋಗದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಹಾಂ ಹಯಗ್ರೀವಾಯ ನಮಃ ಅಂತ 8 ಅಕ್ಷರಗಳಿಂದ ಇರ್ತಕ್ಕಂಥ ಈ ಮಂತ್ರ ಸರ್ವವಿದ್ಯೆಯನ್ನು ಕೂಡ ಜೀವರ ಸ್ವರೂಪ ಯೋಗ್ಯತಾನುಸಾರ ಕರುಣಿಸತ್ತೆ ಅಂತ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ತಾರೆ. ವಾದದಲ್ಲಿ ಪ್ರತಿವಾದಿಯೊಡನೆ ಜಯವನ್ನು ತರುತ್ತೆ. ಮೋಕ್ಷಕ್ಕೂ ಈ ಮಂತ್ರ ಸಾಧನ ಆಗಿದೆ. ಕೀರ್ತಿ ಧಾರಣಾಶಕ್ತಿಗಳನ್ನು ಕೊಡುತ್ತೆ. ಆದ್ದರಿಂದ ಒಂದೇ ತುರಂಗವದನಂ ಶಚಿಬಿಂಬ ಸಂಸ್ಥಂ ಚಂದ್ರಾವದಾತಂ ಅಮೃತಾತ್ಮಕರೈಹಿ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷ ಪುಸ್ತಕ ಸುಬೋಧ ಯುತಾಬ್ಜ ಬಾಹುಂ ಅಂತ. ಕುದುರೆಯಂತಹ ಮುಖ, ಚಂದ್ರಮಂಡಲದಲ್ಲಿ ವಾಸ, ಚಂದ್ರನಂತಹ ನಿರ್ಮಲವಾದ ಬಿಳಿ ಬಣ್ಣ, ನಾಶ ಇಲ್ಲದೇ ಇರತಕ್ಕಂಥ ತನ್ನ ಕಿರಣಗಳಿಂದ ಬ್ರಹ್ಮಾಂಡದ ಒಳ ಹೊರಗೆ ಪ್ರಕಾಶಮಾನನಾಗಿ ಬೆಳಗ್ತಾ ಇದ್ದಾನೆ. ಶಂಖ, ಅಕ್ಷಮಾಲೆ, ಪುಸ್ತಕ ಮತ್ತು ಜ್ಞಾನ ಮುದ್ರೆಯನ್ನು ಧಾರಣೆ ಮಾಡಿರ್ತಕ್ಕಂಥ ಕೈಗಳು ಚತುರ್ಬಾಹು ಆಗಿ ಇದ್ದಾನೆ. ಮೂಗಿನಿಂದಲೂ ಬಾಯಿಯಿಂದಲೂ ನಿರಂತರವಾಗಿ ಸಕಲ ವೇದ ವಿದ್ಯೆಗಳನ್ನು ಉಚ್ಚರಿಸ್ತಾ ಇದ್ದಾನೆ. ಅತಿಶಯವಾಗಿರ್ತಕ್ಕಂಥ ಭಕ್ತಿಯಿಂದ ಸ್ತೋತ್ರ ಮಾಡುವ ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಸದಾ ಸೇವಿತನಾಗಿದ್ದಾನೆ, ಸ್ತುತ್ಯನಾಗಿದ್ದಾನೆ. ಲಕ್ಷ್ಮೀದೇವಿ ಅಮೃತಾಭಿಷೇಕವನ್ನು ಮಾಡ್ತಾ ಇದ್ದಾಳೆ. ಅಂತಹ ಹಯಗ್ರೀವ ರೂಪವನ್ನು ನಾನು ನಮಿಸ್ತೀನಿ, ಸ್ತೋತ್ರ ಮಾಡ್ತೀನಿ ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಹಯಗ್ರೀವ ಅನ್ನೋ ಶಬ್ದ ನೆನಪಾದ ತಕ್ಷಣ ವಾದಿರಾಜರ ನೆನಪಾಗತ್ತೆ. ಕಲಿಯುಗದಲ್ಲೂ ಹಯವದನನ್ನು ಪ್ರತ್ಯಕ್ಷವಾಗಿ ತೋರಿದಂತಹ ಮಹಾಕಾರುಣಿಕರು ಅಂದರೆ ವಾದಿರಾಜರು. ಅನೇಕ ವಿಧದಲ್ಲಿ ಬ್ರಹ್ಮದೇವರಿಗೆ ಉಪದೇಶ ನೀಡಲಿಕ್ಕೆ ಅಭಿವ್ಯಕ್ತವಾಗಿರ್ತಕ್ಕಂಥ ಹಯಗ್ರೀವ ಪ್ರಕಟವಾದದ್ದು ರಾಜರ ಹೃದಯದಲ್ಲಿ. ರಾಜರು, ವಾದಿರಾಜರು ಮೋಕ್ಷ ಮಾರ್ಗದಲ್ಲಿ ಸಾಕ್ತಕ್ಕಂಥ ಸಜ್ಜನರಿಗೆ ಹಯಗ್ರೀವರೂಪಿ ಪರಮಾತ್ಮನ ಕರುಣೆಯನ್ನು 16 ಮುಖದಿಂದ ಸ್ತೋತ್ರ ಮಾಡ್ತಾರೆ. ಈ ಹಯಗ್ರೀವರೂಪಿ ಪರಮಾತ್ಮನನ್ನು ಎಲ್ಲೆಲ್ಲಿ ಸ್ಮರಣೆ ಮಾಡಬೇಕು ಅಂದರೆ ಕಾಮಾದಿಗಳ ಭಯಕ್ಕೆ ಹಯಗ್ರೀವ. ಬಹಳ ದರ್ಪ ಅಥವಾ ಶಕ್ತಿಶಾಲಿಯಾಗಿರ್ತಕ್ಕಂಥ ಕಾಮ ಅನ್ನೋ ಸಹಿಸಲು ಸಾಧ್ಯವಾಗಿರ್ತಕ್ಕಂಥ ಸರ್ಪದಿಂದ ಪೀಡಿತರಾಗಿರ್ತಕ್ಕಂಥ ಸಜ್ಜನರ ಸಮೂಹವನ್ನು ನಿನ್ನ ದಯೆಯಿಂದ, ನಿನ್ನ ಅನುಗ್ರಹದಿಂದ, ಅಮೃತದಿಂದ ಉದಿಸಿರ್ತಕ್ಕಂಥ ಈ ಸರಸ ಭಾರತಿಯಿಂದ ನಮ್ಮನ್ನು ಬದುಕಿಸು ಅಂತ ಸ್ತೋತ್ರ ಮಾಡ್ತಾರೆ. ಸಂಸಾರ ಜಯಕ್ಕೆ ಹಯಗ್ರೀವ. ಕರುಣಾ ಸಮುದ್ರನಾಗಿರ್ತಕ್ಕಂಥ ಹಯಗ್ರೀವ ರೂಪಿ ಪರಮಾತ್ಮನೇ, ನಿನ್ನ ಪಾದಕಮಲವನ್ನು ಶರಣ ಹೊಕ್ಕಿ ನಾನು ಸ್ತೋತ್ರವನ್ನು ಮಾಡ್ತೀನಿ. ನನಗೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗಲೇಬೇಕು. ಇವತ್ತು ನಾನು ಸಂಸಾರದಲ್ಲಿದ್ದೀನಿ, ನೀನು ಅನುಗ್ರಹ ಮಾಡಿದರೆ ಮಾತ್ರ ಈ ಸಂಸಾರ ಅನ್ನೋದು ನಿವೃತ್ತಿ ಆಗೋದಕ್ಕೆ ಸಾಧ್ಯ. ಆದ್ದರಿಂದ ನೀನೇ ಕರುಣೆ ಮಾಡಿ ಈ ಸಂಸಾರದಿಂದ ನನ್ನನ್ನು ಬಿಡುಗಡೆ ಮಾಡಿಸು. ನಿನ್ನ ಅನುಗ್ರಹ ಇಲ್ಲದೆ ಸಂಸಾರದ ಬಿಡುಗಡೆ ಅನ್ನೋದು ಸಾಧ್ಯ ಇಲ್ಲ. ಆದ್ದರಿಂದ ನಿನ್ನನ್ನು ಸ್ತೋತ್ರ ಮಾಡ್ತೀನಿ. ಈ ಸಂಸಾರ ಬಂಧನದಿಂದ ಬಿಡುಗಡೆ ಆಗಬೇಕು, ಜಯವನ್ನು ಸಾಧಿಸಬೇಕು ಅಂತಾದರೆ ಹಯಗ್ರೀವ ರೂಪಿ ಪರಮಾತ್ಮ, ನಿನ್ನ ಉಪಾಸನೆ ಅತ್ಯಂತ ಅವಶ್ಯ ಅಂತ. ಇನ್ನು ರಹಸ್ಯವಾಗಿರ್ತಕ್ಕಂಥ ಉಪನಿಷತ್ತುಗಳ ಜ್ಞಾನ ಆಗಬೇಕು ಅಂತಾದರೆ ಹಯಗ್ರೀವ ರೂಪಿ ಪರಮಾತ್ಮನ ಉಪಾಸನೆ. ವೇದಾಂತದ ವಿಜ್ಞಾನ ರಹಸ್ಯವನ್ನು ತಿಳಿದಿರ್ತಕ್ಕಂಥ ಹಯವದನ, ನೀನು ನನಗೆ ಜ್ಞಾನ ಸಂಪತ್ತನ್ನು ಪಾಲಿಸು. ಆದಿ ವ್ಯಾಧಿಗಳು ಪರಿಹಾರ ಆಗಬೇಕು ಅಂತಾದರೆ ಹಯಗ್ರೀವರೂಪಿ ಪರಮಾತ್ಮ ಕೋಟಿ ಸೂರ್ಯರಿಗೆ ಸಮಾನವಾಗಿರ್ತಕ್ಕಂಥ ಕಾಂತಿ ನಿನ್ನ ಉದಯ ಆದ ತಕ್ಷಣ ಕತ್ತಲೆ ಹೇಗೆ ಲೋಕದಲ್ಲಿ ಸೂರ್ಯೋದಯ ಆದಮೇಲೆ ಕತ್ತಲೆ ಹೇಗೆ ನಾಶ ಆಗತ್ತೋ ಹಾಗೆ ಅನೇಕ ವಿಧವಾಗಿರ್ತಕ್ಕಂಥ ದೈಹಿಕ ಮತ್ತು ಮಾನಸಿಕ ನಾನಾ ವಿಧ ರೋಗಗಳು ಕೂಡ ನಿನ್ನ ಸ್ಮರಣೆ ಬಂದ ತಕ್ಷಣವೇ ಅದು ನಾಶ ಆಗತ್ತೆ. ಆದ್ದರಿಂದ ಅನನ್ಯ ಭಕ್ತಿಯಿಂದ ಯಾರು ಶರಣು ಹೊಂದುತ್ತಾರೋ ಹಯಗ್ರೀವರೂಪಿ ಪರಮಾತ್ಮನನ್ನು ಅವರ ಎಲ್ಲ ಅನಿಷ್ಟಗಳು ಕೂಡ ನಿಶ್ಚಯವಾಗಿ ನಾಶ ಆಗತ್ತೆ. ಇಷ್ಟಾರ್ಥ ಪ್ರಾಪ್ತಿಯಾಗಬೇಕು ಅಂತಾದರೂ ಆ ಹಯಗ್ರೀವರೂಪಿ ಪರಮಾತ್ಮನ ಉಪಾಸನೆ. ಶಂಖ, ಅಕ್ಷಮಾಲೆ, ಪುಸ್ತಕ ಹೀಗೆ ಎಲ್ಲವನ್ನು ಧಾರಣೆ ಮಾಡಿರ್ತಕ್ಕಂಥ ಪರಮಾತ್ಮ ಹಯಗ್ರೀವರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಿದರೆ ಮನಸ್ಸಿನಲ್ಲಿರ್ತಕ್ಕಂಥ ಸಂಶಯಾದಿಗಳು, ಅಜ್ಞಾನ, ಅಹಂಕಾರ ಮೊದಲಾದ ಪಾಪರಾಶಿಯನ್ನು ಖಂಡನ ಮಾಡುವಂತಹ ಹಯಗ್ರೀವರೂಪಿ ಪರಮಾತ್ಮ ಜ್ಞಾನ ಮುದ್ರೆಯಿಂದ ಪ್ರಕಾಶಿತನಾಗಿದೆಯಾ, ನನ್ನ ಅಜ್ಞಾನ ಅಂಧಕಾರವನ್ನೆಲ್ಲ ನಿವಾರಿಸು. ನೀನು ನಿನ್ನ ಹೂಂಕಾರದಿಂದ ಮಧುಕೈಟ ಬರುವನ್ನ ರಾಕ್ಷಸರನ್ನು ಸಂಹಾರ ಮಾಡಿದೆಯಾ, ಆ ದೇವತೆಗಳಿಗೆ ಬಂದಿರತಕ್ಕಂಥ ಎಲ್ಲ ವಿಪತ್ತುಗಳನ್ನು ಪರಿಹಾರ ಮಾಡಿ ಅವರನ್ನು ಉದ್ಧಾರ ಮಾಡಿದೆಯಾ. ಆದ್ದರಿಂದ ನೀನು ಇಷ್ಟಾರ್ಥಪ್ರದಾಯಕ, ಅವರೆಲ್ಲ ಸ್ತೋತ್ರ ಮಾಡಿದ್ದಕ್ಕೆ ಅವರ ಅಭೀಷ್ಟವನ್ನು ಪೂರೈಸಿದ್ದೀಯಾ, ನಾನು ನಿನ್ನನ್ನು ಸ್ತೋತ್ರ ಮಾಡ್ತೀನಿ. ನನ್ನ ಇಷ್ಟ ಏನು ಅಂದರೆ ಈ ದುರ್ಲಭವಾದ ನಶ್ವರವಾದ ಮನುಷ್ಯ ಜನ್ಮದಲ್ಲಿ ನನಗೆ ಸಾಧನೆ ಆಗಬೇಕು, ಅದಕ್ಕಾಗಿ ನೀನು ಅನುಗ್ರಹಿಸು. ಅದೇ ರೀತಿಯಾಗಿ ನಾವು ಧರ್ಮ ಮಾರ್ಗದಿಂದ ಅಧರ್ಮದ ಕಡೆಗೆ ಜಾರದೇ ಇದ್ದಂಗೆ ನನ್ನ ತೋಳುಗಳನ್ನು ಹಿಡಿದು ಎತ್ತಿ ನನ್ನನ್ನು ಉದ್ಧಾರ ಮಾಡು. ಶತ್ರುಗಳ ಜಯ ಆಗಬೇಕು ಅಂತಾದರೆ ಹಯಗ್ರೀವ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಅಂತಃಶತ್ರುಗಳು, ಬಾಹ್ಯ ಶತ್ರುಗಳು ಆರ್ಯ ಮತ್ತು ದಸ್ಯೂನ್, ಹೀಗೆ ಅವರಿಂದ ನನ್ನ ಸಾಧನೆಗೆ ನೂರಾರು ಪ್ರತಿಬಂಧಕಗಳಾಗ್ತಾಯಿದೆ. ನೀನು ಶತ್ರು ನಾಶಕ, ಬ್ರಹ್ಮಾದಿ ದೇವತೆಗಳಿಗೆ ಗುರುಸ್ಥಾನೀಯನಾಗಿರ್ತಕ್ಕಂಥವನು, ಆದ್ದರಿಂದ ನನಗಿರ್ತಕ್ಕಂಥ ಸಾಧನೆಗೆ ಪ್ರತಿಬಂಧಕರಾಗಿರ್ತಕ್ಕಂಥ ಎಲ್ಲ ಶತ್ರುಗಳನ್ನು ನಾಶ ಮಾಡಿ ನನ್ನ ಸಾಧನೆಯನ್ನು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡು. ಇನ್ನು ಧ್ಯಾನಕ್ಕೆ ಹಯಗ್ರೀವ ರೂಪಿ ಪರಮಾತ್ಮನ ಉಪಾಸನೆ. ಜ್ಞಾನ ಮುದ್ರೆ, ಪುಸ್ತಕ, ಶಂಖ, ಜಪಮಾಲೆ ಇವುಗಳಿಂದ ಪ್ರಕಾಶಿತನಾಗಿರ್ತಕ್ಕಂಥವನು ನೀನು ಹಯಗ್ರೀವ ರೂಪಿ ಪರಮಾತ್ಮ, ನನ್ನ ಧ್ಯಾನಕ್ಕೆ ಉಪಾಸನೆಗೆ ಗೋಚರಿಸು. ಸಕಲ ದೋಷ ದೂರನೂ ಆಗಿರ್ತಕ್ಕಂಥ ಗುಣಪೂರ್ಣನಾಗಿರ್ತಕ್ಕಂಥ ಧ್ಯಾನ ಮಾಡುವವರ ಧ್ಯಾನಕ್ಕೆ ವಿಷಯನಾಗಿರ್ತಕ್ಕಂಥ ನೀನು ಸದಾ ಸಜ್ಜನರಿಂದ ಸ್ತುತ್ಯನಾದವನು, ನನ್ನ ಮಾನಸಿಕ ನೆಮ್ಮದಿಯನ್ನು ನನಗೆ ಅನುಗ್ರಹಿಸು. ಸಂಶಯ ಪರಿಹಾರ ಆಗಬೇಕು, ಸಂದೇಹ ಮತ್ತು ಭ್ರಾಂತಿಗಳನ್ನು ಸೀಳಿ ಹಾಕ್ತಕ್ಕಂಥ ನಿನ್ನನ್ನು ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ, ನನಗೂ ಕೂಡ ಸಂಶಯಾದಿಗಳು ಅಜ್ಞಾನಾದಿಗಳಿದೆ, ಅದನ್ನು ಪರಿಹಾರ ಮಾಡು. ಮಾತುಗಳು ಮಂತ್ರ ಆಗಬೇಕು ಅಂತಾದರೆ ಹಯಗ್ರೀವ, ಹಯಗ್ರೀವ, ಹಯಗ್ರೀವ, ಹಯಗ್ರೀವೇತಿಯೋವದೇತ್ ತಸ್ಯ ನಿಸರತೆ ವಾಣಿ ಜನ್ನುಕನ್ಯಾ ಪ್ರವಾಹವತು. ಹಯಗ್ರೀವ, ಹಯಗ್ರೀವ, ಹಯಗ್ರೀವೇತಿ ವಾದಿನಂ ನರಂ ಮುಂಚಂತಿ ಪಾಪಾನಿ ದರಿದ್ರಮಿವ ಯೋಷಿತಃ. ಹಯಗ್ರೀವ, ಹಯಗ್ರೀವ, ಹಯಗ್ರೀವೇತಿ ಯೋಧ್ವನಿ ವಿಶೋಭತೆ ಚ ವೈಕುಂಠ ಕವಾಟೋದ್ಘಟನಕ್ಷಮಃ. ಶ್ಲೋಕತ್ರಯಮಿದಂ ಪುಣ್ಯಂ ಹಯಗ್ರೀವ ಪದಾಂಕಿತಂ ವಾದಿರಾಜ ಇತಿ ಪ್ರೋಕ್ತಂ ಪಠತಾಂ ಸಂಪದಾಂ ಪದಂ. ಎಲ್ಲ ರೀತಿಯ ತತ್ವಜ್ಞಾನವನ್ನು ಸಂಪತ್ತನ್ನು ಕೊಟ್ಟು ಸಾಧನೆ ನಿರ್ವಿಘ್ನವಾಗಿ ಪರಿಸಮಾಪ್ತಿಯಾಗಬೇಕು ಅಂತಾದರೆ ಹಯಗ್ರೀವರೂಪಿ ಪರಮಾತ್ಮನ ಉಪಾಸನೆ ಅವಶ್ಯ ಅಂತ ವಾದಿರಾಜರು ತಿಳಿಸ್ತಾರೆ. ಹೀಗೆ ಹಯಗ್ರೀವರೂಪಿ ಪರಮಾತ್ಮನ ಉಪಾಸನೆ. ಮುಂದೆ ನಾರಾಯಣಿ ಅವತಾರ. ಕ್ಷೀರ ಸಮುದ್ರ ಮಥನ ಕಾಲದಲ್ಲಿ ಅಸುರರನ್ನು ಮೋಹನ ಮಾಡಲಿಕ್ಕೆ, ದೇವತೆಗಳಿಗೆ ಅಮೃತವನ್ನು ಉಣಿಸ್ಲಿಕ್ಕೆ ಭಗವಂತ ಧಾರಣೆ ಮಾಡಿರತಕ್ಕಂಥ ಮೋಹಿನಿ ರೂಪವೇ ನಾರಾಯಣಿ ರೂಪ. ಹಂಸ ಅವತಾರ. ಮೇಘಮಂಡಲದಲ್ಲಿದ್ದು ದೇವತೆಗಳಿಗೆ, ಋಷಿಗಳಿಗೆ, ಎಲ್ಲರಿಗೆ ನೃಸಿಂಹ ಅನುಷ್ಠುಪ್ ಮಂತ್ರ ಉಪದೇಶಿಸುವ ರೂಪವೇ ಹಂಸ ಮಂತ್ರ ರೂಪ. ಶ್ವಾಸ ಮಂತ್ರ ಜಪ ಮಾಡೋದು ಇನ್ನೊಂದು ಹಂಸ ರೂಪವೇ. ಹಂಸರೂಪೋ ಹಿತೌ ದೇವೋ ಶ್ವಾಸೋಚ್ಛ್ವಾಸ ಪ್ರವರ್ತಕೌ ಅನ್ನೋ ಶಬ್ದದಲ್ಲಿ ಪರಮಾತ್ಮ ಮತ್ತು ವಾಯುದೇವರು ಹಂಸರೂಪದಿಂದ ಇದ್ದು ಈ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡ್ತಾರೆ ಅಂತ ತಿಳಿಸ್ತಾರೆ. ಆ ಹಂಸರೂಪವೊಂದು ಇದು ದೇವತೆಗಳಿಗೆ, ಋಷಿಗಳಿಗೆ, ಎಲ್ಲರಿಗೂ ನೃಸಿಂಹ ಅನುಷ್ಠುಪ್ ಮಂತ್ರ ಉಪದೇಶ ಮಾಡುವ ಈ ಹಂಸರೂಪ ಬೇರೆ. ಮತ್ತು ಸನಕಾದಿ ಮುನಿಗಳಿಗೆ ಮನಸ್ಸಿಗೆ ವಿಷಯ ಭೋಗದ ಸೆಳೆತವನ್ನು ತಪ್ಪಿಸುವ ಉಪಾಯ ಯಾವುದು ಅಂತ ಬ್ರಹ್ಮನಲ್ಲಿ ಕೇಳಿದಾಗ ಅದನ್ನು ಭಗವಂತ ಹೇಳಲಿ ಅಂತ ಆ ಎಲ್ಲ ದೇವತೆಗಳು ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಆಗ ಪ್ರಾದುರ್ಭಾವ ಆದ ಭಗವಂತನ ರೂಪವೇ ಹಂಸರೂಪ. ಮನಸ್ಸನ್ನು ಸ್ಥಿರವಾಗಿ ನನ್ನಲ್ಲಿ ಇರಿಸಿ ವಿಷಯ ಪದಾರ್ಥವನ್ನು ಸದಾ ನನಗೆ ಅರ್ಪಿಸಿ ನನ್ನನ್ನು ಸೇವಾ ಮಾಡಿರಿ ಅಂತ ಆದೇಶವನ್ನು ಮಾಡ್ತಾನೆ. ಆಗ ಮನಸ್ಸಿಗೆ ವಿಷಯ ಪದಾರ್ಥಗಳ ಆಕರ್ಷಣೆ ಅನ್ನೋದು ತಪ್ಪತ್ತೆ ಅಂತ ಈ ಮೊದಲಾಗಿರ್ತಕ್ಕಂಥ ತತ್ವವನ್ನು ಹಂಸನಾಮಕ ಪರಮಾತ್ಮ ಉಪದೇಶ ಮಾಡಿದ ಅಂತಲ್ಲಿ ತಿಳಿತೀವಿ. ಅದು ಹಂಸರೂಪ. ಇನ್ನು ಅನಿರುದ್ಧ ವ್ಯೂಹ ರೂಪಗಳಲ್ಲಿ ಅನಿರುದ್ಧ ರೂಪ ಮೊದಲನೇದು. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಮೂಲರೂಪಿ ನಾರಾಯಣನಿಂದ ಅಭಿವ್ಯಕ್ತವಾಗಿರ್ತಕ್ಕಂಥ ರೂಪಗಳಲ್ಲಿ ಅನಿರುದ್ಧ ರೂಪ. ಆಮೇಲೆ ತ್ರಿವಿಕ್ರಮ ರೂಪ ಅಂತ ನಾರಾಯಣ ವರ್ಮದಲ್ಲಿ ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸು ಅಂತ ಪ್ರಾರ್ಥನೆಯನ್ನು ಮಾಡೋದು. ವಿಶ್ವರೂಪ ತ್ರಿವಿಕ್ರಮ ಖೆ ಅವತ್ತು ಖೆ ಅಂದರೆ ಆಕಾಶ. ಆಕಾಶದಲ್ಲಿ ಬರುವ ಆಪತ್ತುಗಳಿಂದ ರಕ್ಷಣೆಗಾಗಿ ತ್ರಿವಿಕ್ರಮ ರೂಪಿ ಪರಮಾತ್ಮನ ಉಪಾಸನೆ. ಆಕಾಶದ ವ್ಯಾಪ್ತಿಯಂತೆ ತ್ರಿವಿಕ್ರಮನ ವ್ಯಾಪ್ತಿಯೇ. ನೆಲದ ಎಲ್ಲ ಭಾಗವನ್ನು ವಾಮನರೂಪಿ ಪರಮಾತ್ಮ ಹೇಗೆ ಆವರಿಸ್ಕೊಂಡಿದ್ದಾನೋ ಹಾಗೆ ಆಕಾಶದ ಭಾಗಗಳನ್ನು ತ್ರಿವಿಕ್ರಮ ರೂಪಿ ವ್ಯಾಪ್ತನಾಗಿ ಉಪಾಸಕರನ್ನು ರಕ್ಷಣೆ ಮಾಡ್ತಾನೆ ಅಂತ. ನೆಲದಲ್ಲಿ ಸಂಚಾರ ಮಾಡೋದಕ್ಕಿಂತ ವೇಗ ಆಕಾಶದಲ್ಲಿ ಸಂಚಾರ ಮಾಡೋರದ್ದು. ನೆಲದಲ್ಲಿ ಬಂದ ವಾಮನ ಆಕಾಶದಲ್ಲಿ ತನ್ನ ವೇಗವನ್ನು ನಿಯಂತ್ರಣ ಮಾಡುವಂಥ ಸಾಮರ್ಥ್ಯ ತಾನೇ ತ್ರಿವಿಕ್ರಮ ರೂಪವನ್ನು ತಗೊಂಡು ತೋರಿಸ್ತಾನೆ. ಈ ತ್ರಿವಿಕ್ರಮ ರೂಪಿ ಪರಮಾತ್ಮನ ಪರಾಕ್ರಮ ಮೂರು ಲೋಕಗಳನ್ನು ಮೀರಿದಂಥದ್ದು. ಭಗವಂತನ ಅನಂತ ರೂಪ ಅನಂತ ನಾಮಗಳಲ್ಲಿ ಅಭೇದ ಚಿಂತನೆ. ಇಂತಹ ತ್ರಿವಿಕ್ರಮ ಎಂತಹ ವೇಗವನ್ನು ನಿಯಂತ್ರಣ ಮಾಡಿ ರಕ್ಷಣೆ ಮಾಡ್ತಾನೆ. ಲೋಕದಲ್ಲಿ ನೋಡೋದಾದರೆ ಪಾದಚಾರಿಗಳಿಗಾಗುವ ಅಪಘಾತಕ್ಕಿಂತ ವಾಹನ ಸಂಚಾರದಲ್ಲೇ ಅಪಘಾತ ಅನ್ನೋದು ಅಧಿಕ. ಅದೇ ರೀತಿಯಾಗಿ ಆಕಾಶದಲ್ಲಿ ಸಂಚಾರ ಮಾಡುವಂಥ ಸಂದರ್ಭ ಅಂದರೆ ವಿಮಾನದ ಮೂಲಕ ಹೆಲಿಕಾಪ್ಟರ್ ಮೂಲಕ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆದರೆ ಯಾರೂ ಬದುಕಿ ಉಳಿಯೋದು ಸಾಧ್ಯವೇ ಇಲ್ಲ. ಇಂಥ ಪ್ರಸಂಗಗಳಲ್ಲಿ ತ್ರಿವಿಕ್ರಮ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ಗಂಗಾಪಿತನಾದ ಪರಮಾತ್ಮನೇ ತ್ರಿವಿಕ್ರಮ. ನೂರು ಕೋಟಿ ಯೋಜನ ದಪ್ಪದ ಸುವರ್ಣಾತ್ಮಕವಾಗಿರ್ತಕ್ಕಂಥ ಬ್ರಹ್ಮಾಂಡದ ಕಟಾಹ ಆ ತ್ರಿವಿಕ್ರಮ ರೂಪಿ ಪರಮಾತ್ಮನ ಉಗುರುತಾಗಿ ಸೀಳು ಹೋಯಿತು. ಆ ಭಗವಂತನ ನಖಸ್ಪರ್ಶದಿಂದ ಬ್ರಹ್ಮಾಂಡದ ಕಟಾಹ ಸೀಳಿದ ತಕ್ಷಣದಲ್ಲಿ ಬ್ರಹ್ಮಾಂಡದ ಬಹಿರಾವರಣದಲ್ಲಿನ ಜಲ ಎಲ್ಲ ಒಳಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಜಗತ್ತೆಲ್ಲ ನೀರಿನಲ್ಲಿ ತೇಲಿ ಹೋಗುವ ಅಪಾಯವನ್ನು ನೋಡಿರ್ತಕ್ಕಂಥ ಮುಖ್ಯ ಪ್ರಾಣ ಆ ಬ್ರಹ್ಮಾಂಡದ ಕಟಾಹಕ್ಕೆ ತನ್ನ ಮೂರು ಕೋಟಿಗಳಿಂದ ರೂಪಗಳಿಂದ ಅದನ್ನು ನಿಲ್ಲಿಸ್ದ. ಬ್ರಹ್ಮದೇವರು ಆ ಬಿರುಸಿನಿಂದ ನುಗ್ಗಿರ್ತಕ್ಕಂಥ ಆ ಜಲವನ್ನು ತಮ್ಮ ಕಮಂಡಲುವಿನಲ್ಲಿ ಶೇಖರಣೆ ಮಾಡಿ ಅದರ ವೇಗ ಕಡಿಮೆ ಮಾಡಿ ಆಮೇಲೆ ಅದನ್ನು ಹರಿಪಾದಕ್ಕೆ ಹಾಕಿ ಪಾದಪೂಜೆಯನ್ನು ಮಾಡಿದರು. ಭಗವಂತನ ಕರುಣೆಯಿಂದ ಹರಿಪಾದೋದಕ ಬ್ರಹ್ಮದೇವನನ್ನು ಮತ್ತಷ್ಟು ಪವಿತ್ರೀಕರಣವನ್ನು ಮಾಡಿದ. ಇಷ್ಟೆಲ್ಲ ಆದರೂ ಕೂಡ ಬ್ರಹ್ಮಾಂಡವನ್ನು ಸ್ಪರ್ಶ ಮಾಡಿರ್ತಕ್ಕಂಥ ತ್ರಿವಿಕ್ರಮನ ಪಾದ ನಖದಲ್ಲಿ ಒಂದು ಗೆರೆಯೂ ಕೂಡ ಗುರುತಾಗಿ ಉಳಿದಿಲ್ಲ. ಅಂದಮೇಲೆ ಅವನ ಪರಾಕ್ರಮ ಎಷ್ಟಿದೆ ಅಂತ. ತ್ರಿವಿಕ್ರಮನ ವ್ಯಾಪ್ತಿ ಆಕಾಶದಲ್ಲಿ, ಆಕಾಶ ಅಂದರೆ ಅವ್ಯಾಕೃತ ಆಕಾಶ, ಅದು ಇಲ್ಲದೇ ಇರತಕ್ಕಂಥ ಜಾಗನೇ ಇಲ್ಲ. ಹಾಗೆ ಭಗವಂತ ಇಲ್ಲದೇ ಇರತಕ್ಕಂಥ ಜಾಗನೇ ಇಲ್ಲ, ಸರ್ವತ್ರ ವ್ಯಾಪ್ತ. ಅದನ್ನು ಭಗವಂತ ತನ್ನ ಮಹಿಮೆಯನ್ನು ತಾನೊಬ್ಬನೇ ಬಲ್ಲವನು. ಈತನನ್ನು ವರ್ಣನೆ ಮಾಡಲಿಕ್ಕೆ ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಸಾಧ್ಯ ಇಲ್ಲ. ಅನಂತ ವೇದಗಳು ಕೂಡ ಸಕಲೇನ ವರ್ಣನೆ ಮಾಡಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ತ್ರಿವಿಕ್ರಮ ಯಾರು ಬ್ರಹ್ಮಾಂಡದಲ್ಲಿ ವ್ಯಾಪ್ತನಾಗಿದ್ದಾನೋ ಪಿಂಡಾಂಡದಲ್ಲೂ ವ್ಯಾಪ್ತನಾಗಿದ್ದಾನೆ. ನಮ್ಮ ಈ ದೇಹದಲ್ಲಿ ಹೆಚ್ಚು ವ್ಯಾಪ್ತವಾಗಿರುವ ಇಂದ್ರಿಯ ಅಂತಾದರೆ ತ್ವಗ್ ಇಂದ್ರಿಯ, ಅಡಿಯಿಂದ ಮುಡಿವರೆಗೆ ಅಂತ ಪೂರ್ಣವಾಗಿ ನಮಗೆ ಆ ತ್ವಗ್ ಇಂದ್ರಿಯನೇ ಹೆಚ್ಚಿನ ವ್ಯಾಪ್ತಿ. ಆ ಚರ್ಮಕ್ಕೆ ಅಹಂಕಾರಿಕ ಪ್ರಾಣ ಅಭಿಮಾನಿಯಾಗಿದ್ದರೆ ಅವನಿಗೆ ನಿಯಾಮಕವಾಗಿರ್ತಕ್ಕಂಥ ಭಗವದ್ ರೂಪ ತ್ರಿವಿಕ್ರಮ ಅಂತ. ಆದ್ದರಿಂದ ತ್ರಿವಿಕ್ರಮ ಖೆ ಅವತ್ತು, ಖ ಅಂದರೆ ಆಕಾಶ ಅಂತ ಒಂದು ಅರ್ಥ ಮಾಡಿದಂಗೆ, ಖ ಅಂದರೆ ಇಂದ್ರಿಯಗಳು ಅಂತ. ಇಂದ್ರಿಯಗಳಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ಇಂದ್ರಿಯ ಅಂತ ಅಂದರೆ ತ್ವಗೀಂದ್ರಿಯ. ಆ ತ್ವಗೀಂದ್ರಿಯದಲ್ಲಿದ್ದು ಅಹಂಕಾರಿಗಳಾಗದೇ ಇದ್ದಂತೆ ತ್ರಿವಿಕ್ರಮರೂಪಿ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡಲಿ. ರೂಪಮದ, ಐಶ್ವರ್ಯಮದ, ಕುಲಮದ ಅಂತ ಹೀಗೆ ಅಷ್ಟಮದಗಳಿಂದ ಜೀವ ತನ್ನ ಸಾಧನೆಯನ್ನು ಹಾಳು ಮಾಡ್ಕೋತಾನೆ. ಅದನ್ನು ಮರ್ದನ ಮಾಡಬೇಕು ಅಂತಾದರೆ ಆ ತ್ರಿವಿಕ್ರಮರೂಪಿ ಪರಮಾತ್ಮನಿಂದನೇ ಸಾಧ್ಯ. ಹೇಗೆ ಅಂದರೆ ಆ ಬಲಿಯ ದಾನ, ಆ ಭೋಗಗಳ ಮದವನ್ನು ತ್ರಿವಿಕ್ರಮ ಹೇಗೆ ಇಳಿಸಿದ್ನೋ ಅದೇ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮದವನ್ನು ದಮನ ಮಾಡಿ ದಮ ಅದನ್ನು ಅಂದರೆ ಇಂದ್ರಿಯ ನಿಗ್ರಹವನ್ನು ನೀಡುವಂಥ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಇಂತಹ ತ್ರಿವಿಕ್ರಮರೂಪಿ ಪರಮಾತ್ಮನನ್ನು ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ತ್ರಿವಿಕ್ರಮಂ ರಮ್ಯ ಗದಾರಿ ಶಂಖ ಸರೋಜ ಮಾಲಾದರ ಇಂದುವರ್ಣಂ ಮನೋಹರಾಂಗಂ ಯತಿವಾದಿರಾಜ ಪ್ರತಿಷ್ಠಿತಂ ನೌಮಿ ಸದಾ ಪ್ರಸನ್ನಂ ಅಂತ ಸ್ತೋತ್ರ ಮಾಡ್ತಾರೆ. ಇಂತಹ ಸುರಸುಂದರಾದ ತ್ರಿವಿಕ್ರಮರೂಪಿ ಪರಮಾತ್ಮ ಕೈಯಲ್ಲಿ ಗದೆ, ಚಕ್ರ, ಶಂಖ, ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ. ಕಮನೀಯವಾಗಿರ್ತಕ್ಕಂಥ ಕಮಲದ ಮಾಲೆಯನ್ನು ತನ್ನ ಕಂಠದಲ್ಲಿ ಧರಿಸಿದ್ದಾನೆ. ಚಂದ್ರ ಕಾಂತಿಯಂತೆ ಬೆಳಗ್ತಾ ಇದ್ದಾನೆ. ಮನಸ್ಸನ್ನು ಸೂರೆಗೊಳ್ಳತಕ್ಕಂಥ ಅಂಗಗಳಿಂದ ಕಂಗೊಳಿಸುವ ಪ್ರಸನ್ನವದನಾದ ವಾದಿರಾಜ ಯತಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ತ್ರಿವಿಕ್ರಮನನ್ನು ನಾನು ಸದಾ ಸ್ತೋತ್ರ ಮಾಡ್ತೀನಿ ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡಬೇಕು. ಮೂರು ವೇದಗಳಲ್ಲಿ ಪ್ರಸಿದ್ಧನಾದ ತ್ರಿವಿಕ್ರಮ, ನಿತ್ಯ ವಿಜಯಶೀಲ ಗದಾಧಾರಿಯಾಗಿರ್ತಕ್ಕಂಥ ತ್ರಿವಿಕ್ರಮ, ಸಂಸಾರದ ಗದೆ ಎನಿಸಿದ ರೋಗ ರುಜಿನಗಳನ್ನು ಪರಿಹರಿಸುವವನಾಗಿ ಅಗಧ ಅಂತ ಕರೆಸ್ಕೋತಾನೆ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ ಜವನ ಬಾಧೆಯನ್ನು ಬಿಡಿಸೋ ಹೇ ತ್ರಿವಿಕ್ರಮ ಅಂತ ಕನಕದಾಸರು ಈಶನಿನ ಚರಣ ಭಜನೆಯ ಸ್ತೋತ್ರದಲ್ಲಿ ಸ್ತೋತ್ರವನ್ನು ಮಾಡ್ತಾರೆ. ಇಂತಹ ತ್ರಿವಿಕ್ರಮರೂಪಿ ಪರಮಾತ್ಮನನ್ನು ಖೇ ಅವತ್ತು ನಮ್ಮನ್ನು ಕಾಪಾಡು. ಈ ಇಂದ್ರಿಯಗಳು ಮನ ಬಂದಂತೆ ವರ್ತಿಸ್ತಾವೆ. ಆ ಇಂದ್ರಿಯ ನಿಗ್ರಹವನ್ನು, ಇಂದ್ರಿಯ ಜಯವನ್ನು ತಂದುಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಬೇಕು. ಖ ಅಂದರೆ ಆಕಾಶ, ಆಕಾಶ ಅಂದರೆ ಹೃದಯ ಆಕಾಶ ಅಂತಲೂ ಅರ್ಥ ಮಾಡಲಿಕ್ಕೆ ಬರ್ತಾ ಇದೆ. ಅಂತರ ತ್ರಿವಿಕ್ರಮರೂಪಿ ಪರಮಾತ್ಮನನ್ನು ನಮ್ಮ ಹೃದಯದಲ್ಲಿ ನಾವು ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರ ಮಾಡಿದರೆ ನಮ್ಮನ್ನು ಪಾಪಕರ್ಮಗಳಿಂದ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಉದಾಹರಣೆ ಅಂದರೆ ಬಲಿಚಕ್ರವರ್ತಿ ವಾಮನನಿಗೆ ಅಂದರೆ ತ್ರಿವಿಕ್ರಮನಿಗೆ ಜಾಗ ಕೊಟ್ಟ, ಅಂದರೆ ಉಪಾಸನೆಯನ್ನು ಮಾಡ್ದ. ಆದ್ದರಿಂದ ನಾವು ಭಗವಂತನಿಗೆ ಪರಮ ಮುಖ್ಯ ವೃತ್ತಿಯಿಂದ ನೀನೇ ರಕ್ಷಕ ಅಂತ ಸ್ತೋತ್ರ ಮಾಡಿದರೆ ಸಾಕು, ಭಗವಂತ ನಮ್ಮನ್ನು ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಉದ್ಧಾರ ಮಾಡ್ತಾನೆ. ಬಲಿ ದಾನ ಕೊಟ್ಟಿರೋ ಜಾಗ ಮೊಟ್ಟ ಮೊದಲಿಗೆ ಆ ಬಲಿಚಕ್ರವರ್ತಿದ ಅಲ್ಲೇ ಅಲ್ಲ, ಮತ್ತೊಬ್ಬರ ತೋಟದ ಹೂವನ್ನು ಕದ್ದು ತೊಗೊಂಡು ಬಂದು ದೇವರ ಪಾದಕ್ಕೆ ಭಕ್ತಿಯಿಂದ ಇಟ್ಟಂತೆ ಬಲಿ ಕಾರ್ಯ ಮಾಡಿದ. ಪುರಂದರನ ಸ್ಥಾನವನ್ನು ಬಲಾತ್ಕಾರದಿಂದ ಅಪಹಾರ ಮಾಡಿ ಅದನ್ನು ದೇವರಿಗೆ ಸಮರ್ಪಿಸಿದಲ್ಲಿ ಭಗವಂತ ಪ್ರೀತನಾಗ್ತಾನಾ? ಸರ್ವತಃ ಇಲ್ಲ. ಆದ್ದರಿಂದ ಜಗತ್ತಿನಲ್ಲಿ ಅಪರಾಧಿಗಳು ಯಾರು ಅಂತ ಪ್ರಶ್ನೆ ಮಾಡಬೇಕು. ಎಲ್ಲ ಅಪರಾಧಿಗಳು ಕೊನೆಗೆ ಕೃಷ್ಣಾರ್ಪಣ ಅಂತ ಹೇಳಿದರೆ ಸಾಕಲ್ವಾ ಅಂತ ಕೇಳಿದರೆ, ಆ ಬಲಿ 14 ಲೋಕಗಳಿಗೆ ಅಧಿಪತಿ ಏನೂ ಅಲ್ಲ. ಹಾಗಿದ್ದಲ್ಲಿ ಸುತಲವನ್ನು ದೇವರು ನೀಡಬೇಕಾಗೂ ಇಲ್ಲ. ಒಟ್ಟಿನಲ್ಲಿ ಬಲಿ ಕೊಟ್ಟದ್ದು ಏನು ಅಂತ ಸರಿಯಾಗಿ ವಿಮರ್ಶನೆ ಮಾಡಿದರೆ ಏನು ಕೊಟ್ಟಿಲ್ಲ. ಹಾಗಾದರೆ ಬಲಿಯನ್ನು ಅನುಗ್ರಹ ಮಾಡಲಿಕ್ಕೆ ಭಗವಂತನಿಗೆ ಮಾಧ್ಯಮ ಏನು ಅಂತ ಕೇಳಿದರೆ, ಹರಿ ಸಮರ್ಪಣೆ ಮಾಡಬೇಕು ಅನ್ನೋ ಒಂದೇ ಸದ್ಭಾವನೆ ಬಲಿಯಲ್ಲಿ ಇತ್ತು. ಆದ್ದರಿಂದ ಬಲಿಚಕ್ರವರ್ತಿ ಪರಮಾತ್ಮನಿಗೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡ ಶರಣಾಗತ ವತ್ಸಲನಾದ ದೇವತೆಗೆ ಭಗವಂತನಿಗೆ ಇದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೇನು ಕೊಡಬೇಕಾದಿಲ್ಲ. ತನು ನಿನ್ನದು, ಜೀವನ ನಿನ್ನದು, ಅನುದಿನದಲ್ಲಿ ಬಾಹು, ಸುಖ ದುಃಖ ನಿನ್ನದಯ್ಯ ಅಂತ ದಾಸರು ಹೇಳಿದಂಗೆ ಸರ್ವ ಸಮರ್ಪಣಾಭಾವ ಆತ್ಮನಿವೇದನ ಅನ್ನೋದು ಇರಬೇಕು. ಹೀಗೆ ಆ ತ್ರಿವಿಕ್ರಮರೂಪಿ ಪರಮಾತ್ಮನನ್ನು ಸದಾ ಶ್ರವಣ ಮನನಾದಿಗಳನ್ನು ಮಾಡಿ ಅವನ ಅನುಗ್ರಹವನ್ನು ಪಡ್ಕೊಂಡ್ರೆ ಸದಾ ನಮ್ಮ ಇಂದ್ರಿಯಗಳನ್ನು ರಕ್ಷಣೆ ಮಾಡಿ ಧರ್ಮ ಕಾರ್ಯದಲ್ಲೇ ಪ್ರವೃತ್ತವಾಗುವಂತೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಈ ತ್ರಿವಿಕ್ರಮರೂಪಿ ಪರಮಾತ್ಮನನ್ನು ಚಿಂತನೆಯನ್ನು ತಿಳಿಸ್ಕೊಡ್ತಾರೆ. ಮುಂದೆ ಶ್ರೀಧರ ರೂಪದ ಚಿಂತನೆ. ನಾರಾಯಣ ವರ್ಮದಲ್ಲಿ ಶ್ರೀವತ್ಸ ಲಕ್ಷ್ಮ್ಯಾಪರ ರಾತ್ರೈಶಃ, ಅಪರಾತ್ರಿಯಾಗಿರ್ತಕ್ಕಂಥ ಕಾಲದಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಧಾರಣೆ ಮಾಡಿರ್ತಕ್ಕಂಥ ಶ್ರೀಧರ ರೂಪಿ ಪರಮಾತ್ಮ ನನ್ನನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ, ಮಾಡೋದನ್ನು ಕಂಡುಬರುತ್ತೆ. ಅರುಣೋದಯದ ಮುನ್ನ ಒಳ್ಳೆಯ ಸ್ವಪ್ನಗಳನ್ನು ನೋಡಬೇಕು ಅಂತಾದರೆ ಸ್ವಪ್ನ ವೃತ್ತ ಅಂತ ಇದೆ. ಅದರಲ್ಲೂ ಭಗವಂತನ ಪಾದವನ್ನು ನೋಡುವ ಸ್ವಪ್ನ ಜೀವನ ಸಾತ್ವಿಕ ಯೋಗ್ಯತೆಗೆ ಹಿಡಿದಂತಹ ಕೈಗನ್ನಡಿಯಿಂದ. ಅನೇಕ ಜ್ಞಾನಿಗಳು ಪ್ರಾತಃಕಾಲದ ಸ್ವಪ್ನದಲ್ಲಿ ಕಂಡ ಭಗವಂತನ ಪಾದವನ್ನು ಪದ್ಯಗಳ ಮೂಲಕ ವರ್ಣನೆ ಮಾಡಿ ಸಂಭ್ರಮವನ್ನು ಪಡ್ತಾರೆ. ವಾದಿರಾಜರು ಸ್ವಪ್ನ ಪದ ಅಥವಾ ಧ್ಯಾನ ಪದ ಅನ್ನೋ ಗ್ರಂಥವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ. ಶ್ರೀಮದ್ ಆಚಾರ್ಯರು ಕೂಡ ಅಂತಾರಾಲೆ ತಥೋ ಭದ್ವಾ ಸ್ಮರೇತ ಭೂಷೋ ಹರಿಂ, ನಿದ್ರೆಯಿಂದ ಎಚ್ಚರ ಮಾಡಿಕೊಂಡು ಭಗವಂತನನ್ನು ಸ್ಮರಣೆ ಮಾಡ್ರಿ ಅಂತ ಸಂದೇಶವನ್ನು ಕೊಡ್ತಾರೆ. ಅಪರಾತ್ರಿ ಅಥವಾ ಮಧ್ಯರಾತ್ರಿ 3 ಗಂಟೆ ನಂತರ ಜೀವ ಗಾಢ ನಿದ್ರೆಯಿಂದ ಸ್ವಲ್ಪ ಸ್ವಲ್ಪವಾಗಿ ಹೊರಗೆ ಬರ್ತಾನೆ. ಸ್ವಪ್ನ ಮತ್ತು ನಿದ್ರೆಗಳ ದ್ವಂದ್ವದ ಪರಿಸ್ಥಿತಿಗೆ ಸಿಕ್ಕಿ ಒದ್ದಾಡ್ತಾ ಇರ್ತಾನೆ. ಆ ಮಧ್ಯದಲ್ಲಿ ಭಗವಂತನ ಪಾದಸ್ಮರಣೆ ಸ್ವಪ್ನದಲ್ಲಿ ಕಂಡರೂ ಕೂಡ ಅವತ್ತಿನ ದಿನದ ಬದುಕು ಅನ್ನೋದು ಸಾರ್ಥಕ ಆಗತ್ತೆ. ಈ ಅರ್ಥದಲ್ಲೇ ಕನಕದಾಸರು ಹೇಳ್ತಾರೆ, ಶ್ರೀಧರ ರೂಪಿ ಪರಮಾತ್ಮನ ಧ್ಯಾನವನ್ನು ಅರುಣೋದಯಕ್ಕಿಂತ ಮೊದಲು ನಮಗೆ ಒದಗಿಸಿಕೊಡು ಅಂತ. ಮೊದಲು ನಿನ್ನ ಪಾದ ಪೂಜ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡೋ ಮುದದಿಷ್ಟಿಗಿದರ ಅಂತ ಕನಕದಾಸರು ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಶ್ರೀಧರ ಶ್ರೀಧರ ಶಂಧರ ವಂದೇ ಭೂಧರ ವಾರ್ಧರ ಕಂಧರ ದಾರಿನ್ ಅಂತ ಸ್ತೋತ್ರ ಮಾಡ್ತಾರೆ. ಲಕ್ಷ್ಮೀದೇವಿಯನ್ನು ನಿನ್ನ ವಕ್ಷಸ್ಥಳದಲ್ಲಿ ಧಾರಣೆ ಮಾಡಿರುವಂಥ ಪರಮಾತ್ಮ ನಿನಗೆ ನಮಸ್ಕಾರ. ಅಷ್ಟರ ಜೊತೆಗೆ ಭಕ್ತರ ಜ್ಞಾನ ಎನ್ನೋ ಶ್ರೀ ಸಂಪತ್ತು ಧಾನ್ಯ ತೃಪ್ತಿ ರೂಪ ಲಾವಣ್ಯ ಸದ್ಗುಣಗಳು ಎಲ್ಲವೂ ಕೂಡ ಒಂದೊಂದು ರೀತಿಯಾಗಿರೋ ಸಂಪತ್ತು. ಅದನ್ನೆಲ್ಲ ರಕ್ಷಣೆ ಮಾಡುವಂಥವನು ಯಾರು ಅಂದರೆ ಶ್ರೀಧರ ನಾಮಕ ಭಗವಂತ. ಮೇಘದಿಂದ ಅಥವಾ ಮೋಡದ ಮೂಲಕ ಆಮೇಲೆ ಮಳೆ ಮೂಲಕ ಭೂಮಿಗೆ ಸಂಪತ್ತನ್ನು ತಲುಪಿಸುವಂತಹ ಅಭೀಷ್ಟಪ್ರದರ ಅಂದರೆ ಶ್ರೀಧರ. ಆದ್ದರಿಂದ ನಮ್ಮ ಬದುಕಿನ ಸಾರ್ವಕಾಲಿಕನ ಸಂಪತ್ತಿನ ಅಭಿವೃದ್ಧಿಗೆ ಶ್ರೀಧರ ರೂಪ ಅನ್ನೋದು ಅತ್ಯಂತ ಅವಶ್ಯವಾಗಿ ಉಪಾಸನೆ ಮಾಡಬೇಕಾಗಿರುವಂತಹ ರೂಪ ಶ್ರೀಧರ. ಶ್ರೀ ಅಂದರೆ ಸಂಪತ್ತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನೇ ಧಾರಣೆ ಮಾಡಿರುವಂಥ ರೂಪ ಅಂದರೆ ಶ್ರೀ ಅಂದರೆ ಲೌಕಿಕ ಸಂಪತ್ತು ಧನಕರಕಾದಿ ಮಾನುಷಿ ಸಂಪತ್ತಿಗೂ ಶ್ರೀ ಅಂತ ಹೆಸರು. ತತ್ವಜ್ಞಾನ ಅನ್ನ ದೈವಿ ಸಂಪತ್ತಿಗೂ ಶ್ರೀ ಅಂತಲೇ ಹೆಸರು. ಈ ಎರಡರ ಅನುಗ್ರಹ ಪ್ರಾಪ್ತ ಆಗಬೇಕು ಅಂತಾದರೆ ಶ್ರೀಧರ ನಾಮಕ ಪರಮಾತ್ಮನ ಉಪಾಸನೆ ಅನ್ನೋದು ಅತ್ಯಂತ ಅವಶ್ಯ ಅನ್ನೋದನ್ನು ಸೂಚನೆ ಮಾಡಲಿಕ್ಕಾಗಿ ಇಲ್ಲಿ ಶ್ರೀಧರ ಅಂತ ಪ್ರಯೋಗವನ್ನು ದಾಸರು ಮಾಡಿರುವಂಥದ್ದು. ಮುಂದೆ ಹೃಷಿಕೇಶ ರೂಪದ ಚಿಂತನೆ. ದೋಷೇ ಹೃಷಿಕೇಶ ಅವತ್ತು ಅಂತ. ರಾತ್ರಿ ಕಾಲದಲ್ಲಿನ ಭಯಗಳಿಂದ ಹೃಷಿಕೇಶ ರೂಪಿ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ. ಇಲ್ಲಿ ದೋಷ ಅನ್ನೋ ಶಬ್ದಕ್ಕೆ ವಿಜಯಧ್ವಜ ತೀರ್ಥರು ರಾತ್ರಿ ಭೋಜನ ಕಾಲ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ಹೃಷಿಕ ಅಂದರೆ ಇಂದ್ರಿಯಗಳು, ಅದಕ್ಕೆ ಈಶ ಹೃಷಿಕೇಶ ಅಂತಾದರೆ ಪರಮಾತ್ಮ ಅಂತ. ನಮಗೆ ಸುಖ ಸಂತೋಷಗಳನ್ನು ನೀಡ್ತಕ್ಕಂಥ ಇಂದ್ರಿಯಗಳಿಗೆ ಹೃಷಿಕ ಅಂತ ಹೆಸರು. ಅವುಗಳ ಒಡೆಯ ಹೃಷಿಕೇಶ. ರಾತ್ರಿ ಕಾಲ ಬಂತು ಅಂದರೆ ಎಲ್ಲ ಇಂದ್ರಿಯಗಳನ್ನು ತನ್ನ ವಶಕ್ಕೆ ತಗೊಂಡು ಜೀವರಿಗೆಲ್ಲ ಸುಖ ನಿದ್ರೆಯನ್ನು ತಂದುಕೊಡುವಂತಹ ರೂಪವೇ ಹೃಷಿಕೇಶ ಅಂತ. ಉದಾಹರಣೆಗೆ ಒಂದು ವ್ಯಕ್ತಿ ಒಂದು ವಾಹನವನ್ನು ಖರೀದಿ ಮಾಡಿದ್ರೆ ಅದನ್ನು ತಿಂಗಳಿಗೆ ಒಂದು ಸಲನೋ 15 ದಿನಕ್ಕೆ ಒಂದು ಸಲನೋ ಇಲ್ಲ ಒಂದು 3 ತಿಂಗಳಿಗೆ ಒಂದು ಸಲನೋ ಅದನ್ನು ಸರ್ವೀಸ್ ಮಾಡಿಸೋದು ಅಂತ, ಅಂದರೆ ಒಂಥರ ಶುದ್ಧೀಕರಣ ಅನ್ನೋ ಅರ್ಥದಲ್ಲಿ. ಹಾಗೆ ದೇಹವನ್ನು ಕೂಡ ಆಗಾಗ ಶುದ್ಧೀಕರಣ ಆಗಬೇಕು, ಹಾಗಾಗಿ ಅವಾಗವಾಗ ವಿಶ್ರಾಂತಿ ಬೇಕು. ಜೀವನ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಇದು ಶುದ್ಧ ಆಗಬೇಕು ಅಂತಾದರೆ ಸದಾ ಕಾರ್ಯನಿರತವಾಗಿರುವಂಥದ್ದು ಅಲ್ಲಿ ಹೃಷಿಕೇಶ ರೂಪಿ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಬೇಕು. ನಾವು ಇಂದ್ರಿಯಗಳಿಗೆ ಸಂಬಂಧಪಟ್ಟ ಗೋಲಕಗಳನ್ನು, ಇಂದ್ರಿಯ ಗೋಲಕಗಳನ್ನು ಅಥವಾ ಇಂದ್ರಿಯ ಇರ್ತಕ್ಕಂಥ ಸ್ಥಾನವನ್ನು ಶುದ್ಧ ಮಾಡ್ತೀವಿ ತೊಳೆದು ಅಥವಾ ಇನ್ನೇನೋ ಬೇರೆ ಬೇರೆ ರೂಪವಾಗಿ ಅದನ್ನು ಶುದ್ಧೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದೇ ಹೊರತು ಇಂದ್ರಿಯಗಳನ್ನು ಶುದ್ಧ ಮಾಡೋದು ನಮ್ಮಿಂದ ಸರ್ವಥಾ ಸಾಧ್ಯ ಇಲ್ಲ. ಅದನ್ನು ಮಾಡಬೇಕು ಅಂತಾದರೆ ಆ ಹೃಷಿಕೇಶ ರೂಪಿ ಪರಮಾತ್ಮನೇ ಆ ಕಾರ್ಯವನ್ನು ಮಾಡಬೇಕು. ಹೇಗೆ ಮಾಡ್ತಾನೆ ಅಂದರೆ ಈ ಹೃಷಿಕೇಶ ರೂಪಿ ಪರಮಾತ್ಮ ಸಕಲ ಜೀವರನ್ನು ನಿದ್ರಾವಸ್ಥೆಗೆ ತಂದು ಅವರ ಮನಸ್ಸನ್ನು ಆವರಿಸಿ 11 ಇಂದ್ರಿಯಗಳನ್ನು ಕೂಡ ಶುದ್ಧಿ ಮಾಡ್ತಾನೆ. ನಾವು ಹಿಂದಿನ ದಿನ 100 ರೀತಿಯಾಗಿರ್ತಕ್ಕಂಥ ಜಂಜಾಟಕ್ಕೆ ಒತ್ತಡಕ್ಕೆ ಸಿಲುಕಿರ್ತೀವಿ. ಆದರೆ ಒಂದು ದೀರ್ಘ ನಿದ್ದೆ ಬಂದು ಮಾರನೇ ದಿನ ಬೆಳಗ್ಗೆ ಎದ್ದಾಗ ನಾವು ಫ್ರೆಶ್ ಆಗಿದ್ದೀವಿ ಅಂತ ಹೇಳ್ಕೊತೀವಲ್ಲ, ಅಂದರೆ ನಮ್ಮ ಇಂದ್ರಿಯಗಳ ಶುದ್ಧೀಕರಣ ಕಾರ್ಯ ಅನ್ನೋದು ಭಗವಂತನಿಂದ ನಡೆಯುತ್ತೆ ಅಂತ. ಹೀಗೆ ಏಕಾದಶ ಇಂದ್ರಿಯಗಳಿಗೆ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು, ಈ 11 ಇಂದ್ರಿಯಗಳಿಗೂ ಒಡೆಯನಾಗಿರ್ತಕ್ಕಂಥ ಹೃಷಿಕೇಶ ರೂಪಿ ಪರಮಾತ್ಮ ಅವನೇ ಏಕಾದಶ ಇಂದ್ರಿಯ ಅನಿಸ್ಕೊಂಡಿರ್ತಕ್ಕಂಥ ಅಥವಾ ಹನ್ನೊಂದನೇ ಇಂದ್ರಿಯ ಅಂತ ಕರೆಸ್ಕೊಳ್ಳುವಂಥ ಮನಸ್ಸಿಗೂ ಕೂಡ ವಿಶೇಷವಾಗಿ ನಿಯಾಮಕನಾಗಿದ್ದಾನೆ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹ ಅಂತ. ಮನಸ್ಸೇ ಆ ಜನನ ಮರಣ ರೂಪವಾದ ಸಂಸಾರ ಬಂಧನಕ್ಕೂ ಕಾರಣ, ಆ ಬಂಧನದಿಂದ ಬಿಡುಗಡೆಗೂ ಕಾರಣ. ಆದ್ದರಿಂದ ಆ ಹನ್ನೊಂದನೇ ಇಂದ್ರಿಯ ಅಂತ ಕರೆಸ್ಕೊಂಡ ಮನಸ್ಸಿನಿಂದ ಮನನ ಮಾಡಬೇಕಾಗಿರ್ತಕ್ಕಂಥ ಸಂಗತಿ ಏನು ಅನ್ನೋದನ್ನು ಭಾಗವತ ಹನ್ನೊಂದನೇ ಸ್ಕಂದದಲ್ಲಿ ವೇದವ್ಯಾಸ ದೇವರು ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಬದುಕಿನ ನೂರಾರು ಭವನಗಳಿಂದ ಕಂಗೆಟ್ಟಿರ್ತಕ್ಕಂಥ ಸಜ್ಜನರು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಭಾಗವತವನ್ನು ಒಂದ್ಸಲ ಒಂದು ಶ್ಲೋಕವಾದರೂ ಮನಸ್ಸಿಟ್ಟು ಸ್ಮರಣೆ ಮಾಡಿ ಮಲಗಿದರೆ ಋಷಿಕೇಶನಿಗೆ ಅದರ ಅಲ್ಪವಾದ ಕಾಣಿಕೆಯನ್ನು ಸ್ಮರಣಾದಿಗಳ ಮೂಲಕ ಜ್ಞಾನ ಕಾಣಿಕೆ ಅಥವಾ ಉತ್ತಮವಾದ ಕಾಣಿಕೆಯನ್ನು ಸಂದಾಯ ಮಾಡದಂತೆ ಆಗತ್ತೆ. ಆದ್ದರಿಂದ ಮಹಾಭಾರತದಲ್ಲಿ ಮುಂಡಿಗೆಯನ್ನು ತಿಳಿಸಬೇಕಾದ್ರೆ ರಾತ್ರೋ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತ. ಚೌರ್ಯ ಪ್ರಸಂಗವೇ ಕಳ್ಳತನವೇ ಪ್ರಧಾನವಾಗಿ ಇರ್ತಕ್ಕಂಥ ಭಾಗವತದ ಶ್ರವಣಾದಿಗಳನ್ನು ಮನನಾದಿಗಳನ್ನು ರಾತ್ರಿ ಕಾಲದಲ್ಲಿ ಜ್ಞಾನಿಗಳು ಮಾಡಿ ತಮ್ಮ ಕಾಲವನ್ನು ಕಳೆಯುತ್ತಿದ್ದರು ಅಂತ ತಿಳಿಸ್ತಾರೆ. ಪ್ರಾತದ್ಯೂತ ಪ್ರಸಂಗೇನ ಮಧ್ಯಾಹ್ನೇತು ಸ್ತ್ರೀ ಪ್ರಸಂಗತಃ ರಾತ್ರೌ ಚೌರ್ಯ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತ ಅಂತ. ಆದ್ದರಿಂದ ನಾವು ಮಲಗಿದ್ದಕ್ಕಿಂತ ಮುಂಚೆ ಭಾಗವತದ ಯಾವುದಾದ್ರೂ ಒಂದು ಶ್ಲೋಕ ಅಥವಾ ಒಂದು ಘಟನೆಯನ್ನು ಚಿಂತನೆ ಮಾಡಿ ಮಲಗಿದ್ವಿ ಅಂತಾದರೆ ನಮಗೆ ದೀರ್ಘ ವಿಶ್ರಾಂತಿ ನಿದ್ದೆ ಆಗುತ್ತೆ. ಮರುದಿನ ಬೆಳಗ್ಗೆ ನವಚೈತನ್ಯದಿಂದ ಸಾಧನೆಯಲ್ಲಿ ತೊಡಗಲಿಕ್ಕೆ ಕಾರಣ ಆಗ್ತಾ ಇದೆ. ನಾವು ಬದರಿಯಾತ್ರೆಗೆ ಹೋಗಬೇಕು ಅಂತ ಪ್ರಾರಂಭ ಮಾಡಿದಾಗ ಮೊದಲು ಹರಿದ್ವಾರಕ್ಕೆ ಹೋಗ್ತೀವಿ. ಹರಿದ್ವಾರದ ನಂತರದಲ್ಲಿ ಸಿಗೋದೇ ನಮಗೆ ಋಷಿಕೇಶ ಅಂತ. ಈ ಕ್ಷೇತ್ರಕ್ಕೆ ಅಧಿಪತಿ ಪಶುಪತಿ ಅಂದರೆ ಪ್ರಾಣಪತಿ. ಪಶುಪತಿಗೆ ಅಧಿಪತಿ ಪ್ರಾಣಪತಿ, ಅವನಿಗೆ ಲಕ್ಷ್ಮೀಪತಿ. ನಮ್ಮೆಲ್ಲರ ಕಾಮಾದಿ ಅರಿಷರ ವರ್ಗಗಳ ತ್ಯಾಗಕ್ಕೆ ಇವರೇ ಕಾರಣೀಭೂತರು. ನಾವು ಬದರಿ ನಾರಾಯಣನನ್ನು ಮುಟ್ಟಬೇಕು ಅಂತಾದರೆ ಕಾಮಾದಿ ಅರಿಷಡ್ ವರ್ಗಗಳನ್ನು ದಾಟಿ ಬಂದಿರಬೇಕು. ಅದಕ್ಕೆ ಮನೋನಿಗ್ರಹ ಅನ್ನೋದು ತುಂಬ ಅತ್ಯಂತ ಅವಶ್ಯವಾಗಿದ್ದು ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಯನ್ನು ಋಷಿಕೇಶದಲ್ಲಿ ಪಶುಪತಿ ಪ್ರಾಣಪತಿ ಲಕ್ಷ್ಮೀಪತಿ ಅನುಗ್ರಹದಿಂದ ಸಾಧನೆ ಮಾಡ್ಕೋಬೇಕು. ಋಷಿಕೇಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಧ್ವ ವಿಜಯದಲ್ಲಿ ಒಂದು ಪ್ರಸಂಗವನ್ನು ಪಂಡಿತಾಚಾರ್ಯರು ನಿರೂಪಣೆಯನ್ನು ಮಾಡ್ತಾರೆ. ಆಚಾರ್ಯರು ಒಂದು ದಿನ ಋಷಿಕೇಶ ಕ್ಷೇತ್ರದಲ್ಲಿ ತಮ್ಮ ಪ್ರಯಾಣ ಸಂಚಾರ ಕಾಲದಲ್ಲಿ ತಂಗಿರ್ತಾರೆ. ಆ ದಿನ ಶುಭ್ರವರ್ಣದ ಮಹರುದ್ರದೇವರು ಬ್ರಾಹ್ಮಣ ರೂಪವನ್ನು ತಗೊಂಡು ಎಲ್ಲ ಜನರು ನೋಡ್ತಾ ಇರುವಾಗಲೇ ಶ್ರೀಮದ್ ಆಚಾರ್ಯರ ಹತ್ರ ಬಂದು ನಮಸ್ಕಾರ ಮಾಡಿ ಪರಮ ಪೂಜ್ಯರಾಗಿರ್ತಕ್ಕಂಥ ನನ್ನ ತಂದೆಯಾದ ಜಗದ್ಗುರುಗಳಾಗಿರ್ತಕ್ಕಂಥ ವಾಯುದೇವರೇ, ನಾನು ನಾಳೆ ದಿನ ಭಿಕ್ಷೆಗಾಗಿ ತಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದೀನಿ. ದಯವಿಟ್ಟು ನಾನು ಕೊಡುವಂಥ ಭಿಕ್ಷೆಯನ್ನು ನೀವು ಸ್ವೀಕಾರ ಮಾಡಿ ನನ್ನ ಮೇಲೆ ಪರಮಾನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿ ಎಲ್ಲರೂ ನೋಡ್ತಿದ್ದಂತೆ ಅದೃಶ್ಯರಾದರು. ಎಲ್ಲ ಜನರಿಗೂ ಆಶ್ಚರ್ಯ ಆಯಿತು. ಆಮೇಲೆ ಮಹಾರುದ್ರದೇವರು ಮತ್ತೊಂದು ಶಿವಕ್ಷೇತ್ರದಲ್ಲಿದ್ದ ತನ್ನ ಭಕ್ತನಾದ ಕ್ಷೇತ್ರಾಧಿಕಾರಿಗೆ ಸ್ವಪ್ನದಲ್ಲಿ ತನ್ನ ನಿಜರೂಪದಿಂದ ಕಾಣಿಸಿಕೊಂಡು ಈ ಮುಖ್ಯಪ್ರಾಣ ಅವತಾರರಾಗಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಸಮಸ್ತ ಸಾತ್ವಿಕ ಜೀವರಿಗೂ ಗುರುಗಳು, ವೇದಗಳ ನಿಜವಾದ ಅರ್ಥಗಳನ್ನು ವಿವರಿಸೋದ್ರಿಂದ ವೇದ ರಕ್ಷಕರು, ವೇದ ಸಿಂಧುಗಳಾಗಿರ್ತಕ್ಕಂಥ ಇವರು ವೇದ ಬಂಧುಗಳು. ಎಲೆ ನನ್ನ ಭಕ್ತನಾಗಿರ್ತಕ್ಕಂಥ ಜೀವನೇ, ಇಂತಹ ಆಚಾರ್ಯರು ಇಲ್ಲಿಯೇ ಹತ್ತಿರದಲ್ಲಿ ಋಷಿಕೇಶ ಇಲ್ಲೇ ಅವರು ವಾಸವಾಗಿದ್ದಾರೆ, ಅವರಿಗೆ ಸರಿಯಾಗಿ ಭಿಕ್ಷಾ ಪ್ರದಾನ ಮಾಡಿ ಅವರನ್ನು ಪೂಜೆ ಮಾಡು, ಅವರಿಗೆ ಸತ್ಕಾರಾದಿಗಳನ್ನು ಮಾಡು ಅಂತ ಅಪ್ಪಣೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ಪ್ರೇರಣೆ ಮಾಡ್ತಾನೆ. ಆ ಭಕ್ತ ಆ ರುದ್ರದೇವರ ಆಜ್ಞೆಯಂತೆ ಎಲ್ಲ ವಿಧವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಎಲ್ಲವನ್ನು ಸಿದ್ಧ ಮಾಡಿ ಆ ಋಷಿಕೇಶ ಕ್ಷೇತ್ರಕ್ಕೆ ಬಂದು ಆಚಾರ್ಯರಿಗೆ ಸಮರ್ಪಣೆ ಮಾಡಿ ಭೋಜನವನ್ನು ಮಾಡಿಸ್ದ ಅಂತ. ಈ ಜ್ವಲಂತ ಐತಿಹಾಸಿಕ ದೃಷ್ಟಾಂತದಿಂದ ಆ ಋಷಿಕೇಶ ರೂಪಿ ಪರಮಾತ್ಮನನ್ನು ರುದ್ರ ಪ್ರಾಣ ಇವರ ಮೂಲಕ ಪ್ರತಿನಿತ್ಯ ಸ್ಮರಣೆ ಮಾಡಿದ್ರೆ ಬೆಳಗ್ಗೆಯಿಂದ ನಡೆದಿರತಕ್ಕಂಥ ಶಾಸ್ತ್ರ ಶ್ರವಣದ ಮನನ ಅನ್ನೋದು ಸರಿಯಾಗಿ ನಡೆಯುತ್ತೆ. ಋಷಿಕೇಶ ರೂಪಿ ಪರಮಾತ್ಮನ ದೇಹದಿಂದ ಮನನ ಮಾಡಿ ಮಲಗಿದರೆ ಮಾರನೇ ದಿನ ಮತ್ತೆ ಅದನ್ನು ಮರೆಯುವಂತಹ ಅಪಾಯ ಅನ್ನೋದಿರೋಲ್ಲ, ನೆನಪಿನಲ್ಲಿ ಉರಿಯತ್ತೆ. ಹೀಗೆ ಇಂದ್ರಿಯ ಸುಖ ಶಾಸ್ತ್ರ ಶ್ರವಣ ಮನನಾದಿಗಳ ಸುಖವನ್ನು ನೀಡುವ ರೂಪ ಅಂತಾದರೆ ಋಷಿಕೇಶ ರೂಪ ಅಂತ ಅರ್ಥ ಮಾಡಿಕೊಂಡು ರಾತ್ರಿ ಕಾಲವನ್ನು ಕೂಡ ನಾವು ಸಾರ್ಥಕ ಮಾಡ್ಕೋಬೇಕು. ಋಷಿಕೇಶ ಹೀಗೆ ಸುಖಕ್ಕೆ ಕಾರಣನಾಗಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ಅವನನ್ನು ಸ್ತೋತ್ರ ಮಾಡ್ತಾರೆ. ಋಷಿಕೇಶ ಸುಖೇಶ ಪರೇಶ ವಿವಂದೇ ಶರಡೇಶ ಕಲೇಶ ಬಲೇಶ ಸುಖೇಶ. ಇಷ್ಟು ಮನನ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ, ಅಸಾಧ್ಯ ಅಂದರೆ ಋಷಿಕೇಶ ಅಂದರೆ ಸುಖೇಶ ಅಂತ ಇಷ್ಟಾದರೂ ನಾವು ಮನನವನ್ನು ಮಾಡೋಣ. ನಮಗೆ ಸುಖವನ್ನು ಕೊಡ್ತಕ್ಕಂಥ ಇಂದ್ರಿಯಗಳಿಗೆ ನಿಯಾಮಕ ರೂಪವೇ ಋಷಿಕೇಶ ಅಂತ ಈ ರೀತಿಯಾಗಿ ಋಷಿಕೇಶ ರೂಪಿ ಪರಮಾತ್ಮನನ್ನು ಕೂಡ ಅಲ್ಲಿ ಚಿಂತನೆಯನ್ನು ಮಾಡಿಸ್ತಾರೆ ದಾಸರು. ಹೀಗೆ ಭಗವಂತನ ಅವತಾರಗಳ ಚಿಂತನೆಯನ್ನು ಮೀನ ಕೂರ್ಮ ಕ್ರೋಢ ನರಹರಿ ಮಾಣವಕ ಭೃಗುರಾಮ ದಶರಥ ಸೋನು ಯಾದವ ಬುದ್ಧ ಕಲ್ಕಿ ಕಪಿಲ ವೈಕುಂಠ ಶ್ರೀನಿವಾಸ ವ್ಯಾಸ ಋಷಭ ಹಯಾನನ ನಾರಾಯಣಿ ಹಂಸ ಅನಿರುದ್ಧ ತ್ರಿವಿಕ್ರಮ ಶ್ರೀಧರ ಋಷಿಕೇಶ ಅಂಥೇಳಿ ಭಗವಂತನ ಇಷ್ಟು ಅವತಾರಗಳ ಚಿಂತನೆಯನ್ನು ಒಂದನೇ ಪದ್ಯದಲ್ಲೇ ನಮಗೆ ದಾಸರು ತಿಳಿಸ್ಕೊಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.